ಒಂದ್ ಎರಡು ಎಕರೆ ನೀರಾವರಿ ಇದೆ, ಅದರಲ್ಲಿ ಟೊಮಾಟೊ, ಕೋಸು, ಬೀನ್ಸು, ಆಲೂಗಡ್ಡೆ ಆ ಟೈಮಿಗೆ ಏನ್ ಬೆಳೆ ಆಗುತ್ತೆ ಅದೊಂದು ಬೆಳೆ, ತರಕಾರಿ ಬೆಳಿತೀವಿ. ಇನ್ನ ಈ ಕಡೆ ಎರಡು ಎಕರೆ ಬೆತ್ತಲೆ ಇದೆ, ಮಳೆ ಆಶ್ರಯ ಇದ್ದು, ಅದರಲ್ಲಿ ಜೋಳ ಬೆಳಿತೀವಿ, ರಾಗಿ, ಹುರುಳಿಕಾಳು, ಅವರೆಕಾಳು ಮನೆಗೆಲ್ಲ ಬೇಕಾಗತ್ತೆ ಅಂತೇಳಿ ಈ ತರದ್ದೆಲ್ಲ ದನ ಮೇವಿಗಾಗಿ ರಾಗಿ ಹಾಕಂತೀವಿ, ಮನೆಗೆ ರಾಗಿ ಬೇಕು, ಈ ತರ ಎಲ್ಲ ಬೆಳಿತೀವಿ ಸರ್. ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದಾಗ ಇನ್ನು ಚಿಕ್ಕ ವಯಸ್ಸು, ನಿಮ್ಗೆ ಕಷ್ಟ ಆಗ್ಲಿಲ್ವಾ? 15 ವರ್ಷ ಆಯ್ತು, ಅದ್ ಸ್ವಲ್ಪ ಕಷ್ಟ ಆಯ್ತು. ಊರವರೆಲ್ಲ ಹಿರಿಯರೆಲ್ಲ ಹೆಲ್ಪ್ ಮಾಡಿದ್ರು, ಅಕ್ಕಪಕ್ಕದವ್ರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಇವತ್ತು ಒಂದಂತಕ್ಕೆ ಇದಾಯ್ತು ಸರ್. ನೀರಾವರಿ ಸೌಲಭ್ಯ ಯಾವಾಗ ಮಾಡ್ಕೊಂಡ್ರಿ? ನೀರಾವರಿ ಸರ್ ಒಂದು 5 ವರ್ಷ ಆದ್ಮೇಲೆ ನಾವು ಸ್ವಲ್ಪ ದುಡ್ಡು ಕಾಸಲ್ಲಿ ತೊಂದರೆ ಇತ್ತಲ್ಲ, ಒಂದ್ ಹಂತಕ್ಕೆ ಬಂದ್ಮೇಲೆ 2005-10 ಬಾವಿ ಮಾಡ್ಕೊಂಡು 2010 ಬಾವಿ ಮಾಡಿ ಅವಾಗಿಂದ ನೀರಾವರಿ ಮಾಡ್ಕೊಂಡಿವಿ ಸರ್. ನೀರಾವರಿ ಮಾಡಿದ್ಮೇಲೆ ಏನೇನು ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರಿ? ಟೊಮೆಟೊ, ಕೋಸು, ಆಲೂಗಡ್ಡೆ, ಬೀನ್ಸು, ಬೀಟ್ರೂಟು, ಕ್ಯಾರೆಟು, ಪ್ರತಿಯೊಂದು ತರಕಾರಿ ಬೆಳೀತದೆ. ಶುಂಠಿ ಬೆಳೀತಿದೀವಿ ಈಗ, ಇತ್ತೀಚೆಗೆ ಶುಂಠಿ ಬಂದು ಶುಂಠಿ ಬೆಳೀತಿದೀವಿ ಒಂದು ಸ್ವಲ್ಪ ಸ್ವಲ್ಪ. ಎಲ್ಲ ಥರದ್ದು ಮಿಶ್ರ ಬೆಳೆಯಾಗಿ ಬೆಳೀತೀವಿ ಸರ್. ಒಂದೇ ಹಾಕೊಂಡ್ರೆ ಒಂದು ರೇಟ್ ಸಿಗುತ್ತೆ ಸಿಗಲ್ಲ, ಹಾಗಾಗಿ ಒಂದು 2 ಎಕರೆ ಒಂದು 1/2 ಎಕರೆಗೆ ಅದು ಟೊಮಾಟೊ, 1/2 ಎಕರೆ ಕೋಸು, 1 ಎಕರೆಗೆ ಬೀನ್ಸು, ಈ ಥರ ಮಿಶ್ರ ಬೆಳೆ ಬೆಳ್ಕೊಂತ ಬರ್ತೀವಿ ಸರ್. ಎಲ್ಲರಲ್ಲೂ ಸ್ವಲ್ಪ ಮಾಡ್ಕೊಬೋದು, ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಆದಾಯ ಬರುತ್ತೆ, ಒಂದ್ರಲ್ಲೋದ್ರೂ ಒಂದ್ರಲ್ಲಿ ಬರುತ್ತೆ ಅಂತೇಳಿ ಆ ಥರ ಮಾಡ್ತೀವಿ ಸರ್. ಈಗ ಒಂದಕ್ಕೆ ಅವಲಂಬಿತವಾದ್ರೆ ಮತ್ತೆ ತೊಂದರೆ ಆಗುತ್ತೆ, ರೈಟ್ ಕುಳಿರಲ್ಲ, ಮಳೆ ಬಂದು ಹಾಳಾಗೋದಾಗತ್ತೆ, ಈ ಥರ ಆದಾಗ ರೈತರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ರೈತರುಗಳು ಇರೋ ಜ 2 ಎಕರೆಯಲ್ಲಿ ಒಂದು 2-3 ಥರದ ಬೆಳೆ ಮಾಡ್ಕೊಂಡ್ರೆ ಒಂದರಲ್ಲ ಒಂದರಲ್ಲಿ ಉತ್ತಮವಾದ ಆದಾಯ ಗಳಿಸ್ಬೋದು. ಈಗ ಸುಮಾರು 8 ಎಕರೆ ಜಮೀನು ಇದೆ ಅಂತ ಹೇಳಿದ್ರಲ್ಲ, ಯಾವ ಯಾವ ಜಮೀನಲ್ಲಿ ಏನೇನು ಹಾಕೊಂಡಿದ್ರಿ ಸರ್? 3 ಎಕರೆ ಹಿರೇಗದ್ದೆ ಇದೆ, ಅದರಲ್ಲಿ 3 ಎಕರೆ ಅಡಿಕೆ ತೋಟ ಮಾಡಿದ್ದೀವಿ. ಇನ್ನು 2 ಎಕರೆ ನೀರಾವರಿ ಇದೆ, ಅದರಲ್ಲಿ ಟೊಮೆಟೊ ಇದೆ, ಶುಂಠಿ ಇದೆ 1/2 ಎಕರೆಯಲ್ಲಿ, 1 ಎಕರೆ ಟೊಮೆಟೊ ಮಾಡಿದ್ವಿ. ಇನ್ನೊಂದು 1/2 ಎಕರೆಯಲ್ಲಿ 10 ಕ್ವಿಂಟಲಿ 3 ಸಿಂಧಿ ಹಸುಗಳಿದ್ದಾವೆ, ಅವಕ್ಕೆ ಮೇವನ್ನು ಬೆಳಿಬೇಕು ಸರ್. ನಾವು ಹಸಿ ಮೇವನ್ನ ಬೆಳೀತಾ ಇದ್ವಿ. ಇನ್ನು 2 ಎಕರೆ ಮಳೆ ಆಶ್ರಯ ಇದ್ದು ಅಲ್ಲಿ ಅದ ಮಾಡ್ಬಿಟ್ಕೊಂಡಿದ್ದು ಭೂಮಿ. ಈಗ ಮಳೆ ಕಾಯ್ತಾ ಇದೀವಿ, ಮಳೆ ಬಂದ್ರೆ ಜೋಳ ಹಾಕ್ಬೇಕು ಸರ್. ಈಗ ಮುಂಗಾರು ಜೋಳ ಹಾಕ್ಬೇಕಾಗತ್ತೆ, ಈಗ ಜೋಳ ಹಾಕ್ಬೇಕಾಗುತ್ತೆ. ಮಳೆ ಆಶ್ರಯ ಈಗ ಜೋಳ ಹಾಕ್ಬೇಕು ಸರ್, ರೆಡಿ ಮಾಡ್ಬಿಟ್ಕೊಂಡಿದ್ದೀವಿ. ಅಡಿಕೆ 8 ವರ್ಷ ಆಯ್ತು ಹಾಕಿ ಸರ್? ಅಡಿಕೆ 13 ವರ್ಷ ಆಯ್ತು ಸರ್. ಈಗ ಎಲ್ಲ ಫಸಲು ಕೊಡ್ತಾ ಇದೆ, ಫಸಲು ಕೊಡ್ತಾ ಇದೆ ಸರ್. ವರ್ಷ ಒಂದು 120 ಕ್ವಿಂಟಾಲು, 125-130 ಕ್ವಿಂಟಾಲ್ ಅಡಿಕೆ ಆಗ್ತಾ ಇದೆ. ನೀರಾವರಿ ಎಲ್ಲ ಚೆನ್ನಾಗಿದೆ ಸರ್. ಒಂದ್ 4 ವರ್ಷ ಬರಗಾಲ ಇತ್ತು, ಅವಾಗ ತುಂಬಾ ಗೋಳಾಡ್ಕೊಂಡು ಅಲ್ಲಿ ಇಲ್ಲಿ ಬಾವಿ ಎಲ್ಲ ಮಾಡುದು ಬರಲಿಲ್ಲ, ಬೇರೆಯಿಂದ ಹಿಂಗ ಮಾಡಿ ಉಳಿಸ್ಕೊಂಡು ಈಗ ತುಂಬಾ ಚೆನ್ನಾಗಿ ನೀರಾವರಿ ಎಲ್ಲ ಚೆನ್ನಾಗಿದೆ, ಕೆರೆ ಎಲ್ಲ ತುಂಬಿದೆ ನಮ್ ದೊಡ್ಡ ಕೆರೆ, ಹಾಗಾಗಿ ನೀರಾವರಿ ಚೆನ್ನಾಗಿದೆ, ಬೆಳೀತಾ ಇದೆ, ಚೆನ್ನಾಗಿದೆ ಸರ್. ನೀರು ಅಡಿಕೆಗೆ ಏನೇನು ಕೆಲಸ ಮಾಡ್ತೀರಿ? ದನಿಂಗ್ ಗೊಬ್ಬರ ಹಾಕ್ಬೇಕು, ಈಗ ಮತ್ತೆ ಅಡಿಕೆ ಎಲೆ ಎಲ್ಲ ಬೀಳ್ತಾವ ಗರಿ ಎಲ್ಲ, ಅದೇನು ಆಚೆಗೆ ತೆಗಿಯಂಗಿಲ್ಲ. ಡಿಸ್ಕೇರ್ ಅಂತ ಬಂದಿದೆ ಬಾಣ್ಲಿ, ಭೂಮಿ ಎಲ್ಲ ಕತ್ತರಿಸೋದು, ಅದನ್ನೆಲ್ಲ ಕತ್ತರಿಸ್ಬಿಟ್ಟು ದನಿಂಗ್ ಗೊಬ್ಬರ ಹಾಕ್ತೀವಿ, ಕೊಡುಗೆ ಗೊಬ್ಬರ ಹಾಕ್ಬಿಟ್ಟು ಡ್ರಿಪ್ ಮಾಡಿದೀವಿ, ಡ್ರಿಪ್ ಹಾಕ್ಬಿಟ್ಟು ನೀರು ಬಿಟ್ಟು ಬಿಡ್ತೀವಿ ಸರ್. ಅದನ್ನ ನೀರು ಬಿಟ್ಟು ಗೊಬ್ಬರ ಗೋಡು ಇವೆಲ್ಲ ಕೆರೆ ಎಲ್ಲ ಖಾಲಿದ್ದಾಗ ಮಣ್ಣೆಲ್ಲ ಒಡಿಸ್ಕೊಂತೀವಿ. ಇನ್ನು ನಮ್ಮ ದಸ್ಗಳಿದಾವೆ, ಕೊಡುಗೆ ಗೊಬ್ಬರ ಮಾಡಿದೀವಿ. ಸಾಲಲ್ಲ ಅಂದ್ರೆ ನಮ್ಮ ಯಾರು ಕೊಟ್ಟಿರ್ತೋ ಅದನ್ನು ತಗೊಂಡು ದನಿ ಗೊಬ್ಬರ ಅಂತ ಒಂದು 2-2 ಮಂಗರಿ 1-1 ಮಂಗರಿಗೆ ಗುಣಿಸುತ್ತ ಅದ ಮಾಡಿ ಪಾತಿ ಮಾಡಿ ಹಾಕ್ತೀವಿ ಸರ್. ವರ್ಷ ವರ್ಷ ಹಾಕ್ತೀರ ದನ ಗೊಬ್ಬರ? ವರ್ಷ ಬಿಟ್ಟು ವರ್ಷ ಹಾಕ್ತೀವಿ ಸರ್. ವರ್ಷ ವರ್ಷ ಹಾಕಲ್ಲ, ವರ್ಷ ಬಿಟ್ಟು ವರ್ಷ. ನಮಗೆ ಜಮೀನ್ ಜಾಸ್ತಿ ಇರೋದ್ರಿಂದ ವರ್ಷ ಒಂದು ವರ್ಷ ಆ ಜಮೀನು ಹೊಡ್ಕೊಂತೀವಿ, ಮನೆ ನೀರಾವರಿ ಬೆಳೆಯೋದಕ್ಕೆ ಒಂದ್ ವರ್ಷ ತೋಟಕ್ಕೆ ಹಾಕಂತೀವಿ. ಈ ತರ ಪ್ರತಿ ವರ್ಷ ಆಗಕ್ಕಾಗಲ್ಲ, ಒಂದು ವರ್ಷ ಬಿಟ್ಟು ಒಂದ್ ವರ್ಷ ಇಲ್ಲ 2 ವರ್ಷ ಬಿಟ್ಟು 2 ವರ್ಷ ಹಿಂಗೆ ಮಾಡ್ಕೊಂತೀವಿ. ಅಂಗಡಿ ಗೊಬ್ಬರನು ಒಂದು 1/2 ಕೆಜಿ ಕೊಡ್ತೀವಿ ಒಂದೊಂದು ಗುಣಿಗೆ, ಒಂದ್ ಟೈಮ್ ಜೂನ್ ಜುಲೈ. ಈಗ ಈ ತರಕಾರಿ ಯಾವಾಗಲಿಂದ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರಿ ಸರ್? ತರಕಾರಿ ನಾವು ನೀರಾವರಿ ಮಾಡಿದಾಗಿಂದ 2010 ಬೆಳೆಯಕ್ಕೆ ಶುರು ಮಾಡಿದ್ವಿ ಸರ್. ಎಷ್ಟೆಷ್ಟು ಹಾಕತ್ತೀರ ತರಕಾರಿ ಸರ್? ಟೊಮೆಟೊ 1 ಎಕರೆಗೆ ಮಾಡ್ತೀವಿ, ಕೋಸು 1 ಎಕರೆ ಮಾಡ್ತೀವಿ, ಟೊಮೆಟೊ 1/2 ಎಕರೆ ಮಾಡ್ತೀವಿ. ಈ ತರ ಒಂದೇ ಬೆಳೆನ ಒಂದೇ ಭೂಮಿ ಬೆಳೆಯಕ್ಕಾಗಲ್ಲ. ವಿವರವಾಗಿ ಹೇಳಿ ಸರ್. ಟೊಮೆಟೊನ ನಾವು February 15-20 ಬೀಜ ಕೊಡ್ತೀವಿ ಸರ್, ನರ್ಸರಿ ಇದಾವೆ ಅಲ್ಲಿ, ಅಲ್ಲಿ ಬೆಳೆಯಕ್ಕೆ ಅಂತ. ಅವರು March 10 ಕೊಟ್ಟುಬಿಡ್ತಾರೆ ನಮಗೆ ಸಸಿ ಸರ್. 1 ಎಕರೆಗೆ 5,000-6,000 ಸಸಿ ಬೇಕು. ಬೀಜ ಕೊಟ್ಟಿಂದ ಹಿಡಿದು ಸಸಿ ಬರೋವರೆಗೂ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕೊಂಡು ನೀಟಾಗಿ ಬೇಸಾಯ ಎಲ್ಲ ಮಾಡ್ಕೊಂಡು ಭೂಮಿನ ಅದ ಮಾಡ್ಕೊಂಡು ಸಾಲ ಹೊಡೆದು ರೆಡಿ ಮಾಡಿ ನೆಟ್ಟು ಬಿಡ್ತೀವಿ ಸರ್. March 10 ರೆಡಿ ಮಾಡಿ ನೆಟ್ಟು ಬಿಡ್ತೀವಿ. ನೆಟ್ಟು ಡ್ರಿಪ್ ಮಾಡ್ತೀವಿ. ಈಗೆಲ್ಲ ಡ್ರಿಪ್ ಸರ್, ಮುಂಚೆ ನೀರು ಹಾಯಿಸಲ್ಲ, ಮಣ್ಣು ಸವಕಳಿ ಆಗುತ್ತೆ, ಹಾಗಾಗಿ ಎಲ್ಲ ಡ್ರಿಪ್ ಎಲ್ಲ ಮಾಡೋದು ಸರ್. ನಾವಾಗ ಡ್ರಿಪ್ ಮಾಡ್ಬಿಡ್ತೀವಿ, ನೀರು ಉಳಿಯುತ್ತೆ, ನಮಗೆ ಸಮಯನೂ ಉಳಿಯುತ್ತೆ ಬೇರೆ ಕೆಲಸ ಮಾಡ್ಕೊಳಕ್ಕಾಗಿ. ಹಾಗಾಗಿ ಮತ್ತೆ ನೆಟ್ಟು 20 ದಿನ 1 ತಿಂಗಳಿಗೆ ಮತ್ತೆ ದಡಿ ಹಾಕಕ್ ಬರುತ್ತೆ. ದಡಿ ಎಲ್ಲ ಹಾಕಿ ಔಷಧಿ ಎಲ್ಲ ಸ್ಪ್ರೇ ಮಾಡಿ ವಾರ ವಾರ ಹೊಡಿತಿರ್ಬೇಕು ಸರ್. 10-8 ದಿವಸಕ್ಕೆ ಔಷಧಿ ಎಲ್ಲ ಹೊಡಿತಿರ್ಬೇಕು, ಹಾಗಾಗಿ ನೀಟಾಗಿ ಬೆಳಿಬೇಕು ಸರ್, ಬೆಳಿತೀವಿ ಸರ್. ಈಗ ಡ್ರಿಪ್ ನೀವು ಒಂದ್ಸರಿ ಮಾಡ್ಕೊಂಡ್ರೆ ವರ್ಷ ವರ್ಷ ಅದನ್ನೇ ಬೆಳೆಸಬಹುದು ಹೆಂಗೆ? ಹ್ಞೂ ಸರ್, ಒಂದ್ಸತಿ ತಗೊಂಬಂದ್ರೆ ಡ್ರಿಪ್ನ ಬೆಳೆ ಕಟಾವಾದ್ಮೇಲೆ ನೀಟಾಗಿ ತಗೊಂಬಂದು ಸುತ್ತಿ ಎಲ್ಲ ನೀಟಾಗಿ ತಂದು ಮನೆ ಇಟ್ಕೊಂಡ್ರೆ, ನಾವೀಗ 15 ವರ್ಷ ಆಯ್ತು ಸರ್ ತಂದು, ಇವತ್ತು 15 ಯೂಸ್ ಮಾಡ್ತಾ ಇದೀವಿ ಸರ್. ಹಾಂ, ಖಂಡಿತ 15 ಯೂಸ್ ಮಾಡ್ತೀವಿ ಸರ್. ಲೇಬರ್ ಕೈಲಿ ಬಿಟ್ಟಾಗ ಏನಾಗುತ್ತೆ, ಅವ್ರು ಹೆಂಗ್ ಬೇಕಂಗ್ ಸುತ್ತೋದು, ಇದು ಮಾಡೋದು, ಇದು ಮಾಡ್ತಾರೆ. ನಾವೇ ಮನೇಲಿ ಇಬ್ರು ತಮ್ಮ ಅಣ್ಣ ತಮ್ಮ ಇರೋದ್ರಿಂದ ನೀಟಾಗಿ ಸುತ್ತಿ ನೀಟಾಗಿ ಎಲ್ಲ ಇದು ಮಾಡ್ಕೊಂಡು 15 ವರ್ಷ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ವಿ. ಇವತ್ತು ಹಂಗೆ ಇದೆ ಸರ್, ನೀಟಾಗಿ ಹೋಗ್ತಾ ಇದೆ. ಸ್ವಲ್ಪ ಕಟ್ಟೆ ಮಣ್ಣು ಎಲ್ಲ ಕಟ್ಟಿರುತ್ತೆ, ಅದನ್ನ ಹಾಕೊಂಡಾಗ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಚೆನ್ನಾಗಿದೆ ಸರ್. 15 ವರ್ಷದಿಂದ ಅದೇ ಓಡ್ತದೆ ಸರ್. ಖಂಡಿತ 15 ವರ್ಷದಿಂದ ಅಷ್ಟೊಂದು ಚೆನ್ನಾಗಿ ಇಟ್ಕೊಳ್ಳಕ್ ಹೆಂಗ್ ಸಾಧ್ಯ ಆಯ್ತು ಸರ್? ಅದನ್ನ ನಾವು ಬೆಳೆ ಕಟಾವಾದ್ಮೇಲೆ ತಗೊಂಬಂದು ಮನೆ ಹತ್ರ ನೀಟಾಗಿ ಸುತ್ತಿ, ಮನೆ ಹತ್ರ RCC ಇದೆ, ಅದ್ರ ಮೇಲೆ ಸೀಟ್ ಹಾಕಿದೀವಿ, ಅದ್ರಡಿ ನೀಟಾಗಿ ಇಟ್ಬಿಡ್ತೀವಿ ಸರ್. ಅದನ್ನೇನ್ ಇದು ಮಾಡಲ್ಲ, ಮತ್ತೆ ಬೆಳೆ ಮಾಡೋದಂಗ ಅದನ್ನ ಮತ್ತೇನು ಇದು ಮಾಡಲ್ಲ. ಮತ್ತೆ ಬೆಳೆ ಮಾಡಿದ್ಮೇಲೆ ಮತ್ತೆ ಹೊಲಕ್ಕೆ ಹಾಕೊಂಡು ಬೆಳೆ ಕಟಾವಾದ್ಮೇಲೆ ಹೊಲದಲ್ಲಿ ಬಿಡೋದಿಲ್ಲ ಸರ್. ಅದನ್ನ ಹೊಲದಲ್ಲಿ ಬಿಟ್ಟು ಸುಮ್ಮನೆ ದನ ಎಲ್ಲ ತುಂಬಿಸೋದು ಇದು ಮಾಡೋದು ಹಾಳಾಗುತ್ತೆ. ಸುತ್ತಬೇಕಾದ್ರೂ ರೋಲ್ ನೀಟಾಗಿ ಸುತ್ತಬೇಕು, ಮೊದಲು ಮುದ್ರಬಾರ್ದು, ಈ ತರ ಎಲ್ಲ ಏನು ಮಾಡಬಾರ್ದು. ನೀಟಾಗಿ ಸುತ್ತಿ ನೀಟಾಗಿ ಇಟ್ಕೊಂಡ್ರೆ ರೈತರಿಗೆ ಖಂಡಿತಲ್ಲೂ ಡ್ರಿಪ್ ಇಂದ ಭಾರಿ ಅನುಕೂಲ ಇದೆ, ಹಾಳಾಗಲ್ಲ ಸರ್. ಮೇನ್ 15 ವರ್ಷ ಆಯ್ತು ಸರ್ ನಮ್ದು ಆಗ್ರೋ ಪ್ಲಾಸ್ಟ್ ಅಂತೇಳಿ ಟ್ರಿಪ್ರಲ್ಲಿ ತಂದಿದ್ದು, ಇವತ್ತಿನವರೆಗೂ ಹಾಗೆ ಇದೆ. ಸರ್ಕಾರದಿಂದ ಸಹಾಯಧನವೂ ಸಹ ಕೊಟ್ಟಿದ್ರು ಅದಕ್ಕೆ ಅವಾಗ, ಹಾಗಾಗಿ ಚೆನ್ನಾಗಿದೆ ಸರ್. ಅದೇ ತರ ಮೇಂಟೈನ್ ಮಾಡ್ಕೊಂಡು ನಮ್ಮ ತಂದೆ ಇಲ್ಲ ಸರ್, ಮತ್ತೆ ಅದನ್ನ ಇವತ್ತು ಹಾಕಿದೀವಿ, ಇವತ್ತು ಚೆನ್ನಾಗಿದೆ. ಇನ್ನು 8 ವರ್ಷ ಬೆಳೆಸಬಹುದು ಸರ್? ಇನ್ನು 5-10 ವರ್ಷ ಬೆಳೆಸಬಹುದು ಸರ್, ಖಂಡಿತ ಬೆಳೆಸಬಹುದು ಸರ್. ತುಂಬಾ ಚೆನ್ನಾಗಿದೆ. ಈಗ ಸುತ್ತಿಟ್ಟಿರ್ತಿರಲ್ಲ ಅಲ್ಲಿ ಇಲಿ ಹೆಗಣ ಕಡಿಯ ಅಂತದ್ದು ಆತರದ ಏನ್ ಸಮಸ್ಯೆ ಆಗಲ್ವಾ? ಪ್ಯಾಕಿಂಗ್ ಮಾಡಿದ್ರೆ ಮಾತ್ರ ಸಹ ಇಲಿ ಹೆಗಣ ಕಡಿಯುತ್ತೆ. ಓಪನ್ ಅಲ್ಲಿ ಇಡಬೇಕು ಸರ್ ಅದನ್ನ. ಆತರ ಸರ್ ಅದು ಓಪನ್ ಇರ್ ಬಯಲು ಜಾಗದಲ್ಲಿ ಇಡಬೇಕು. RCC ಅಂದ್ರೆ ಬಯಲು, ಈ ಮನೆ ಒಳಗೆ ಇಡೋದು, ಅಟ್ಟಕ್ಕೆ ಹಾಕೋದು, ಇಲ್ಲಿ ಹೊಲದ ಹತ್ರನೇ ಗಿಡಸಂದಿ ಅಲ್ಲಿ ಮರತಾವ ಅಲ್ಲಿ ಇಲ್ಲಿ ಇಟ್ಟರೆ ಅದನ್ನ ಸಹ ಖಂಡಿತ ನೀವು ಹೇಳಿದಾಗೆ ಇಲಿಗಳು ಹೆಗ್ಣಗಳು ಅವು ಇವು ಕಡಿದು ಹಾಳು ಮಾಡ್ತಾವೆ ಸರ್. ಅದನ್ನ ವಿಶಾಲವಾದ ಪ್ರದೇಶದಲ್ಲಿ ಇಟ್ಟರೆ ಯಾವುದೇ ರೀತಿ ಹಾಳಾಗಲ್ಲ ಸರ್ ಅದನ್ನ. ಹಾ ಸರ್, ಇನ್ನು RCC ಮೇಲೆ ಯಾವುದೇ ಇವತ್ತಿನವರೆಗೂ ಒಂದೇ ಒಂದು ಇಲಿ ಏನು ಕಡಿದಿರಲ್ಲ ಸರ್ ಅದನ್ನ. ಹಾ ಸರ್, ಚೆನ್ನಾಗಿರುತ್ತೆ. ಹಂಗಾರೆ ಡ್ರಿಪ್ ನೇ ಬಳಕೆ ಮಾಡ್ತಾ ಇದ್ರೆ ಖಂಡಿತ ಡ್ರಿಪ್ ನೇ ಬಳಕೆ ಮಾಡ್ತಾರೆ ಸರ್. ನಾವು ಆಯ್ಸಿ ಬೆಳೆಯೋದೇ ಇಲ್ಲ ಸರ್ ಟೊಮೆಟೊ, ಯಾವುದೇ ಆಗಲಿ ನಾವು ಸುಂಟಿಗಾದ್ರೂ ಜೆಟ್ ಸ್ಪ್ರಿಂಕ್ಲರ್ ಸ್ಪ್ರೇ ಮಾಡ್ತೀವಿ, ಇದಕ್ಕೂ ಆದ್ರೂ ಅಷ್ಟೇ ಡ್ರಿಪ್ ನೇ ಬೆಳೆಯಾಗೆ ನಾವು ಮಾಡೋದು ಸರ್. ಈಗ ಡ್ರಿಪ್ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ತರಕಾರಿ ಬೆಳೆಗಾರರು ಏನೇನು ಅನುಕೂಲ ಆಗುತ್ತೆ ಅಂತೀರಿ? ಒಂದು, ಮಣ್ಣಿನ ಸವಕಳಿ ತಪ್ಪುತ್ತೆ. ಎರಡನೇದಾಗಿ ನಮಗೆ ಸಮಯದ ಅಭಾವ ತುಂಬಾ ಉಳಿಯುತ್ತೆ ಸರ್. ಟೊಮೆಟೋಗೆ ನಾವು ಡ್ರಿಪ್ ಮಾಡಲಿಲ್ಲ ಅಂದ್ರೆ ಈಗ ನೀರು ಬಿಡಕ್ ಅಲ್ಲೇ ಇರಬೇಕು, ಒಬ್ಬತ್ತಿನ ಕರೆಂಟ್ ಇದ್ರಲ್ಲಿ ಹೋಗೋದು ಬರೋದು ಆಗ್ತದೆ, ಅಲ್ಲೇ ಕೂತಿರ್ಬೇಕು. ಅದೇ ನಾವು ಡ್ರಿಪ್ ಮಾಡಿಬಿಟ್ರೆ ಅದು ಆಟೋ ಹಾಕಿ ಬಂದಿದ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ನಮಗೆ ಅದೊಂದು ಭಾರಿ ಅನುಕೂಲ ಇದೆ ಸರ್. ನಮ್ಮ ಬೆಳೆಗಳು ತುಂಬಾ ಚೆನ್ನಾಗಿ ಬರ್ತವೆ. ಆಮೇಲೆ ಗೊಬ್ಬರನು ಅಷ್ಟೇ ಸರ್, ನಾವು ಅಂಗಡಿಯಿಂದ 5-6 ಚೀಲ ಗೊಬ್ಬರ ಹಾಕ್ಬೇಕಾಗೋದು, ಡ್ರಿಪ್ಪಲ್ ಬಿಡ ಅಂತ ಲಿಕ್ವಿಡ್ ಎಲ್ಲ ಬಂದಿದ್ದಾವೆ. ಅದನ್ನ ಬಿಟ್ಟುಬಿಟ್ರೆ ಮಣ್ಣಿನ ಒಂದು ಇದಾಗೋದು, ಫಲವತ್ತತೆ ಹಾಳಾಗೋದನ್ನು ತಪ್ಪಿಸಬಹುದು, ಇಳುವರಿನೂ ಚೆನ್ನಾಗಿ ಕೆಡಬಹುದು. ಮೇಯ್ನ್ ನೀರು ಉಳಿಸಬಹುದು ಸರ್. ಇಪ್ಪೋ ನಾವು ಆಯಿಸೋದಿದ್ರೆ ಸುಮ್ಮನೆ ಹಳ್ಳ ಬಿದ್ದು ಹೋಗ್ತಾ ಇರುತ್ತೆ ನೀರು ಸುಮ್ಮನೆ, ಅದ್ರ ಪಾಡಿ ಅದು. 1 ಎಕರೆ ನೀರು ಆಯಿಸ್ತಿರೋದ್ರಲ್ಲಿ 10 ಎಕರೆ ಮೇಂಟೈನ್ ಮಾಡಬಹುದು ಡ್ರಿಪ್ ಆದ್ರೆ, ತುಂಬಾ ಒಳ್ಳೇದು ಸರ್ ಡ್ರಿಪ್. ಈಗ ಗೊಬ್ಬರನು ಕೂಡ ಡ್ರಿಪ್ ಅಲ್ಲೇ ಕೊಡ್ತೀನಿ ಅಂತ ಹೇಳಿದ್ರಿ, ಡ್ರಿಪ್ ಅಲ್ಲಿ ಕೊಡಕ್ಕೆ ಏನೇನೆಲ್ಲ ಅನುಕೂಲಗಳನ್ನು ಮಾಡ್ಕೊಂಡಿದ್ರಿ ಸರ್? ಡ್ರಿಪ್ ಅಲ್ಲಿ ಕೊಡಕ್ಕೆ ಹಿಂಚುರಿ ಅಂತ ಬರುತ್ತೆ, ಫಿಲ್ಟರ್ ಹಾಕ್ಬೇಕು, ಹಿಂಚುರಿ ಹಾಕೊಬೇಕು, ಅದನ್ನೆಲ್ಲ ಹಾಕೊಂಡು ಡ್ರಮ್ಗೆ ಎಲ್ಲ ಏನೇನು ಹಾಕ್ತೀವಿ ಅನ್ನೋ ಒಂದು ಬ್ಯಾರಲಿಗೆ ತಗೊಬಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ, ನೆನೆ ಹಾಕಿ ಮಿಕ್ಸ್ ಮಾಡಿ ಆ ಇಂಚುರಿಗೆ ಹಾಕಿ ಅದನ್ನ ಡ್ರಮ್ಮಿಗೆ ಫುಟ್ಬಾಲ್ ಹಾಕ್ಬಿಟ್ರೆ ಮೊದಲು ಒಂದರಿಂದ 2 ಗಂಟೆಗೆಲ್ಲ ನೀರನ್ನು ಬಿಡಬೇಕು, ನೀಟಾಗಿ ತೇವಾಂಶ ಇರಬೇಕು ಭೂಮಿಲಿ. ಬರಕ್ಕೆ ಬಿಟ್ಟರೆ ಅದು ಸುಮ್ಮನೆ ಪೋಲಾಗುತ್ತೆ ಗೊಬ್ಬರ, ಚೆನ್ನಾಗಲ್ಲ. ಡ್ರಿಪ್ನ ಫಸ್ಟ್ ನೀರು ಆನ್ ಮಾಡ್ಕೊಂಡು 1-2 ಗಂಟೆ ನೀರು ಹೋದ್ಮೇಲೆ ಆಮೇಲೆ ಆನ್ ಮಾಡಿದ್ರೆ ನೀಟಾಗಿ ಗಿಡಕ್ಕೆ ಸೆಟ್ ಆಗುತ್ತೆ, ಒಳ್ಳೆ ಬೆಳೆ ಬರುತ್ತೆ ಸರ್, ಅನುಕೂಲ. ಹೀಗೆ ವೆಂಚೂರಿಯನ್ನ ಬಳಕೆ ಮಾಡ್ಕೊಂಡು ಡ್ರಿಪ್ ಅಲ್ಲಿ ಗೊಬ್ಬರ ಕೊಡೋದ್ರಿಂದ ಏನ್ ಅನುಕೂಲ ಸರ್? ವೆಂಚೂರಿ ಬಳಕೆ ಮಾಡ್ಕೊಂಡು ಡ್ರಿಪ್ ಇಂದ ಬೆಳೆಗೊಂಡು ಒಳ್ಳೆ ಇಳುವರಿ ತೆಗಿಬಹುದು, ರೈತರಿಗೆ ದುಡ್ಡಿನ ಇದು ಉಳಿಯುತ್ತೆ. 10,000 ಆಗತ್ತಾಗ 5,000 ಮೇಂಟೈನ್ ಮಾಡಬಹುದು, ಮತ್ತೆ ಭೂಮಿ ಹಾಳಾಗಲ್ಲ. ಮಾಮೂಲಿ ಅಂಗಡಿ ಗೊಬ್ಬರ ಹಾಕಿ ಹಾಕಿ ಭೂಮಿ ಬೆಂಡ್ ಬಂದು ಹೋಗ್ತಾ ಇದೆ, ಡ್ರಿಪ್ ಇಂದ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹಾಳಾಗಲ್ಲ ಸರ್. ಈ ತರದೆಲ್ಲ ಅನುಕೂಲಗಳು ಅದಕ್ಕೆ ಆಗುತ್ತೆ, ತುಂಬಾ ಆಗುತ್ತೆ ಸರ್, ತುಂಬಾ. ಈಗ ಗೊಬ್ಬರ ಹಾಕದಾದ್ರ ಕೈಯಿಂದ ಅದಕ್ಕೂ ಜನ ಬೇಕು, ತಾಂಡೋಗಿ ಹಾಕ್ಬೇಕು, ನೀವೇಳ ಹಂಗೆ ಮಣ್ಣು ಹಾಳಾಗುತ್ತೆ. ಅದೆಲ್ಲದಕ್ಕಿಂತಲೂ ಬದಲಾಗಿ ಈ ತರ ಡ್ರಿಪ್ ಅಲ್ಲಿ ಕೊಡೋದು ಹೆಚ್ಚು ಅನುಕೂಲ ಅಂತೀರಿ? ಹೌದು ಸರ್. ಈಗ 2-3 ಜನ ಆಳ್ಬೇಕಾದ್ರೆ, ಲೇಬರ್ ಬೇಕಾಗಿರ್ತಾರೆ. ಡ್ರಿಪ್ ಅಲ್ಲಿ ಆದ್ರೆ ನಾನೇ ಹೋಗಿ ಡ್ರಮ್ಮಿಗೆ ಅಲ್ಲಿ ಹಾಕ್ಬಿಟ್ಟು ಕರೆಂಟ್ ಇಂದ ಜೋಡಿಸ್ಬಿಟ್ಬಿಟ್ರೆ ಅದರಲ್ಲಾದ್ರೂ ಹೋಗ್ತಾ ಇರ್ತೀವಿ. ನಾವು ಈ ಕಡೆ ಬೇರೆ ಕೆಲಸ ಏನಾದ್ರು ಮಾಡ್ಕೋಬಹುದು, ಅದೇ ಜಮೀನಲ್ಲಿ ಬೇರೆ ಕೆಲಸ ಮಾಡ್ತಿರ್ಬೋದು. 1 ಅವರಿಗೆ ಅದು ಹೋಗುತ್ತೆ, ಆಮೇಲೆ ಅದನ್ನ ನಾವು ಆಫ್ ಮಾಡ್ಕೊಂಡು ನಮ್ಮ ಕೆಲಸ ನಮ್ಗೆ ತಗೊಂಡ್ಬರ್ಬೋದು, ಭಾರಿ ಅನುಕೂಲ ಇದೆ. ಈಗೆಲ್ಲ ಟೊಮೆಟೊ ಬೆಳಿಬೇಕು ಅಂತ ಅಂದ್ರೆ ಗೂಟ ಹೊಡಿಲೇಬೇಕಲ್ವಾ? ಸರ್ ಖಂಡಿತ ಗೂಟ ಹೊಡಿಬೇಕು ಸರ್, ಯಾವುದೇ ಕಾರಣಕ್ಕೂ ಹಾಗೆ ಬರಲ್ಲ ಸರ್. ಅದು 15-20 ದಿನಕ್ಕೆ ದಡಿ ಹಾಕ್ಲೇಬೇಕು, ದರ ಹಾಕಿ ಬೆಳೆದೇಸಬೇಕು. ನೆಲದಲ್ಲಿ ಬಿಟ್ಟರೆ ಅನ್ನು ಇರಲ್ಲ. ಈ ಗೂಟ ಹಾಕಿದ್ರೆ ತಗ್ಗಿನ ಪ್ರದೇಶಗಳಲ್ಲಿ ಅಡಿಯಿಂದ ಸೀತೆ ಹರ್ಕೊಂಡು ದೊಮೆರೆಲ್ಲ ರೋಗ ಅದು ಇದು ರೋಗ ಬರುತ್ತೆ, ಕರಗೋಗ್ಬಿಡುತ್ತೆ ಸರ್. ಇರೋದಿಲ್ಲ ಅಂತದ್ರಲ್ಲಿ ಎಲ್ಲ ಹೈಬ್ರಿಡ್ ಮಾಡಿದಾರೆ ಸರ್. ನಾವು ಹಿಂದೆ ಹಂಗೆ ನಾಟಿ ಏನಿಲ್ಲ, ಈಗ ಹಿಂದೆ ಎಲ್ಲ ನಾಟಿ ಬಾದಾಮಿ ಅಂತೇಳಿ ಹಂಗಂಗೆ ಬೆಳೆಯೋರು ನಮ್ಮ ತಂದೆಯವ್ರ ರಾಜ ಕಾಲದಲ್ಲಿ, ನಮ್ಮ ತಾತರ ಕಾಲದಲ್ಲೆಲ್ಲ. ಈಗ ಆಗಿಲ್ಲ ಸರ್, ಎಲ್ಲ ಸೀಡ್ಸ್ ಮಾಡಿಬಿಟ್ಟಿದ್ದಾರೆ ಈಗ, ಹಾಗಾಗಿ ದಡಿ ಹಾಕ್ಲೇಬೇಕು ಸರ್. ಎಲ್ಲ ಕರ್ಗೋಗ್ಬಿಡುತ್ತಿಲ್ಲ ಅಂದ್ರೆ ಏನ್ ತಂತಿ ಕಟ್ತಿರೋ? ದಡಿಗೆ ದಾರ ಕಟ್ತಿರ? ಇಲ್ಲ ಸರ್, ತಂತಿ ಹಾಕಿ ಗಿಡಗಳಿಗೆ ಮಾತ್ರ ದಾರ ಹಾಕ್ತೀವಿ, ದಡಿಗೆ ಮಾತ್ರ ತಂತಿ ಹಾಕ್ಲೇಬೇಕು ಸರ್. ತಂತಿ ಹಾಕ್ಲೇಬೇಕು. ಈಗ ಎಷ್ಟು ದಿವಸಕ್ಕೆ ಎತ್ಬಿಟ್ಟು ಕಟ್ಟೋದ್ ಮೇಲೆ ನೀವು ಅದನ್ನ ಸರ್? ನಟ್ಟ 1 ತಿಂಗಳಿಗೆ 1 ಕಾಲ ತಿಂಗಳಿಗೆ ಬಂದ್ಬಿಡ ಸರ್. 30-45 ದಿನದೊಳಗೆ ದಡಿ ಹಾಕ್ಲೇಬೇಕು ಸರ್. ದರಿಯಾಗಿ ದಾರ ಕಟ್ಲೇಬೇಕು ಸರ್. ಹಾ ಸರ್, ಬಂದ್ಬಿಡುತ್ತೆ. ಒಂದ್ಸರಿ ಕಟ್ಟಿದ್ರೆ ಸಾಕು ಅಥವಾ ಮತ್ತೆ ಮತ್ತೆ ಕಟ್ಬೇಕಾ? 15-18 ದಿವಸ ಒಂದ್ಸಲ ಬೆಳೆ ಹಣ್ಣಿ ಬರೋವರೆಗೆ 4 ಸಲ ಕಟ್ಟಬೇಕು ಸರ್. ಗಿಡ ಚೆನ್ನಾಗಿ ಗ್ರೋತ್ ಬಂತು ಅಂದ್ರೆ 3-4 ಸಲ ತಗೊಂಡ್ ಸರ್. ಖಂಡಿತ ಸರ್, ನೋಡ್ಕೊಂಡು ಬೆಳವಣಿಗೆ ಆದಂಗ್ ನೋಡ್ಕೊಂಡು ಖಂಡಿತವಾಗ್ಲೂ 4 ಸತಿ ದಾರ ಕರ್ಸ್ಕೊಂಡಿರ್ತೇವೆ ಟೊಮೆಟೊ. ಹಾಂ ಸರ್, 1 ಎಕರೆಗೆ ಟೊಮೆಟೊ ಬೆಳೆದ್ರೆ ಎಷ್ಟು ಇಳುವರಿ ಬರುತ್ತೆ ಸರ್? ನಾವು 3-4 ಟನ್ ಬರುತ್ತೆ ಸರ್. ಖಂಡಿತ ಅಷ್ಟು ಬಂದ್ರೆ ಲಾಭದಾಯಕನಾ? ಖಂಡಿತ ಲಾಭದಾಯಕ ಸರ್. ನಾನೇ 1 ಎಕರೆಗೆ 2008 ಮಾಡಿದ್ದೆ ಸರ್ ಟೊಮೆಟೊ. ಈಗ ಮತ್ತೆ 2018 ಅದೇ ಹೊಲಕ್ಕೆ ಹಾಕಿ 8 ಲಕ್ಷ ಟೊಮೆಟೊ ಆಯ್ತು. ಮತ್ತೆ ಅದರದ್ದು ಜಾಗಕ್ಕೆ ಅದೇ ಕೂಲಿಗೆ ತಂತಿ ದಡಿಯನ್ನು ಬಿತ್ತಿರಲಿಲ್ಲ, ಬೀನ್ಸ್ ಹಾಕ್ತೆ. ಬೀನ್ಸ್ ಅಲ್ಲಿ 3 ಲಕ್ಷ ಆಯ್ತು ಸರ್. ಅದೇ ನೆಲ, ಅದೇ ದಡಿ ತಂತಿ ಗೂಟ, ಅದೇ ಡ್ರಿಪ್ ಎಲ್ಲ, ಅದ್ರಲ್ಲಿ 3 ಲಕ್ಷ ಆಯ್ತು. ಹಾ ಸರ್, ಹೆಂಗೆ ಅದು ಹೆಂಗ್ ಹಾಕೊಳ್ಳೋದು? ಈಗ ಮೊದಲು ಟೊಮೆಟೊ ಹಾಕೊಂಡಿರ್ತೀರಾ, ಬೀನ್ಸ್ ಯಾವಾಗ ಹಾಕ್ಬೇಕು? ಟೊಮೆಟೊ ಎಲ್ಲ ಬಂತು ಕಟಾವಾಗುತ್ತೆ ಸರ್. ಕಟಾವಾಗ್ಬಿಟ್ಟು ನೀಟಾಗಿ ಕಳೆ ಎಲ್ಲ ತೆಗಿಸ್ತೀವಿ ಸರ್ ಭೂಮಿಲಿ. ಕಳೆ ಎಲ್ಲ ತೆಗ್ಸಿ ನೀಟ್ ಮಾಡ್ಕೊಂಡು ಮತ್ತೆ ಸಾಲಿಗೆ ಬೀನ್ಸ್ ಗಳನ್ನ ಅದೇ ದಡಿ ತಂತಿಗೆ ಹಾಕಿಸ್ತೀವಿ ಸರ್. ಟೊಮೆಟೊ ಗಿಡ ಎಲ್ಲ ಒಣಗೋಗಿರುತ್ತೆ, ಏನಿರಲ್ಲ, ಅದೇ ಇದ್ರ ಮೇಲೆ ಹಬ್ಬುತ್ತೆ ಸರ್. ತಂತಿ ಬಿಟ್ಟಿರ್ತೀವಿ, ತಂತಿ ಮೇಲೆ ಮತ್ತೆ ಅದು ಹೈಟ್ ಬರುತ್ತೆ ಬೀನ್ಸ್ ಒಂದ್ ಸ್ವಲ್ಪ ಮೇಕೆ, ಮತ್ತೆ ವೈರ್ ಬಿಡ್ಕೊಂತೀವಿ. ಅದರಿಂದ ಮತ್ತೆ 1 ಅಡಿ 1.5 ಅಡಿ ವೈರ್ ಬಿಟ್ಕೊಂಡು ಅದಕ್ಕೆಲ್ಲ ಹಬ್ಬುತ್ತವೆ ಬೀನ್ಸ್, ನೀಟಾಗಿ ಬರುತ್ತೆ, ಅವು ಚೆನ್ನಾಗುತ್ತೆ. ಒಂದೇ ದಡಿನಲ್ಲಿ ಅಥವಾ ಒಂದೇ ಇದರಲ್ಲಿ ಎರಡೆರಡು ಬೆಳೆಯನ್ನು ಮಾಡ್ಕೊಂಡು? ಖಂಡಿತ ಸರ್, ಒಂದೇ ಬೆಳೆಯಲ್ಲಿ ಒಂದ್ಸಲ ಹಾಕಿದ್ರೆ 6-8 ತಿಂಗಳು ಮಾಡಿ 2 ಬೆಳೆ ಬೆಳಿಬಹುದು ರೈತ. ಡ್ರಿಪ್ ಎಲ್ಲ ಮಾಡಿರ್ತೀವಿ ನೋಡಿ, ಅದರಿಂದ ಚೆನ್ನಾಗಿ ಬರುತ್ತೆ ಸರ್ ಬೀನ್ಸ್ ಎಲ್ಲ ಚೆನ್ನಾಗಿ ಬಂದು. ಬೀನ್ಸ್ ಹೋದ್ಮೇಲೆ ಮತ್ತೆ ಟೊಮೆಟೊ ಹಾಕೋಕ್ಕಾಗೋದಿಲ್ಲ ಅದಕ್ಕೇನೆ? ಖಂಡಿತ ಆಗಲ್ಲ ಸರ್, ಅದು ಭೂಮಿ ಅಷ್ಟೊತ್ತಿಗೆಲ್ಲ ಇದಾಗಿರುತ್ತೆ. ಮತ್ತೆ ಅದ ಮಾಡ್ಲೇಬೇಕು, ಕಿತ್ತು ನೀಟಾಗಿ ನಾವು ಮತ್ತೆ ಭೂಮಿ ನೀರ ಬಿಟ್ಟು ಬಿಟ್ಟು ಶೀತ ಕಟ್ಕೊಂಡ್ಬಿಟ್ಟು ಮತ್ತೆ ಬೆಳೆ ಬರಲ್ಲ, ಬೆಂಡಾಗ ಹೋಗ್ಬಿಡುತ್ತೆ. ಮತ್ತೆ ಅದು ಬಿಸಿಲಿಗೆ ಒಣಗ್ಲೇಬೇಕು ಸರ್ ಮಣ್ಣು. ಹಾಗಾಗಿ ಅದನ್ನ ತೆಗೆದು ಬಿಡ್ತೀವಿ, ಮತ್ತೆ ತೆಗೆದು ಬಿಟ್ಟು ಮತ್ತೆ 6-3 ತಿಂಗಳು ಭೂಮಿನ ಚೆನ್ನಾಗಿ ಅದ ಮಾಡ್ಕೊಂಡು ಬೇಸಿಗೆ ಎಲ್ಲ ಒಣಗ್ಬೇಕು ಸರ್. ಅದು ಇಬ್ಬಣಿ ಕುಡಿಬೇಕು, ಭೂಮಿ ಮಾಗ್ಬೇಕು, ಅದನ್ನೆಲ್ಲ ಇದು ಮಾಡ್ಕೊಂಡು ಮತ್ತೆ ಫೆಬ್ರವರಿಂದ ಶುರು ಮಾಡೋ ಸರ್ ನಾವು. ಡಿಸೆಂಬರ್ಗೆಲ್ಲ ಕಟವಾಗ್ಬಿಡುತ್ತೆ, ಮತ್ತೆ ಫೆಬ್ರವರಿ ತನಕ 3-4 ತಿಂಗಳು ಭೂಮಿ ಕಾಯಕ್ ಬಿಡ್ತೀವಿ, ನಂತರ ಮತ್ತೆ ಶುರು ಮಾಡ್ತೀವಿ. ಈ ಗೂಟ ನೆಡ ಅಂತದ್ದು, ತಂತಿ ಕಟ್ಟ ಅಂತದ್ದು, ಮತ್ತೆ ದಾರ ಕಟ್ಟೋದು, ಇದಕ್ಕೆಲ್ಲ ಜಾಸ್ತಿ ಬಂಡವಾಳ ಬೇಕಾಗುತ್ತಾ ಹೆಂಗೆ? ಖಂಡಿತ ಬೇಕು ಸರ್. ಇವತ್ತು ಮುಂಚೆ ಎಲ್ಲ 10 ರೂಪಾಯಿ 8 ರೂಪಾಯಿ ಸಿಗ್ತಿದ್ವು ನೀಲಗಿರಿ ಫಾಲ್ಸ್, ಇವತ್ತು 20-22 ರೂಪಾಯಿ ಆಗಿದೆ. 1 ಎಕರೆಗೆ 1,000 ದಡಿಬೇಕು, ಅದೇ 22,000 ಆಗುತ್ತೆ. ಅದನ್ನ ಹಾಕಕ್ ಲೇಬರ್ 5,000-6,000 ಕೇಳ್ತಾರೆ ಬರೀ ಗೂಟ ತಂತಿ ಹಾಕಕ್ಕೆ. ತಂತಿ ಮತ್ತೆ 50 ಕೆಜಿ ತಂತಿ ಬೇಕು, 135 ರೂಪಾಯಿ ಕೆಜಿ ಇದೆ ತಂತಿ, ಅದೊಂದು 10,000 ಬರುತ್ತೆ. ಮತ್ತೆ ಇನ್ನು ದಾರ, ದಾರ ಬಿಡಿ ನೀನು ಕೇಳಂಗಿಲ್ಲ, ಅವತ್ತೆಲ್ಲ 50-40 ರೂಪಾಯಿ ಸಿಗ್ತಿತ್ತು, ಇವತ್ತು 140 ರೂಪಾಯಿ 150 ರೂಪಾಯಿ ಕೆಜಿ ಹೋಗಿದೆ. ಒಂದು ಕ್ವಿಂಟಲ್ ಆದರೂ ಸಾಲಲ್ಲ ಸರ್ 1 ಎಕರೆಗೆ. ಈ ಬೆಳೆ ಹೆಂಗೆ ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ದಾರ ಡಿಪೆಂಡು. ಒಂದು ಕ್ವಿಂಟಲ್ ಆದ್ರೂ ಬೇಕು, ಮತ್ತೆ ಲೇಬರ್ಸ್ ಅಂತೂ ಬಿಡಿ, ಒಂದೊಂದು ಸಲ ಕಟ್ತೀವಿ ಅಂದರೆ 20-30 ಜನ ಬೇಕು. ಹಾಂ, 8-2 ಗಂಟೆ ತನಕ ಮಾಡಿದರೆ 300 ರೂಪಾಯಿ, ಮತ್ತೆ ಅದೇ 8-5 ತನಕ ಮಾಡಿದರೆ 400 ರೂಪಾಯಿ ಲೇಬರ್. ಹಾಗಾಗಿ ತುಂಬ ಖರ್ಚು ಬರುತ್ತೆ ಸರ್. 1 ಎಕರೆ ಟೊಮೆಟೊ ಬೆಳಿತೀನಿ ಅಂದರೆ 1-1.5 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಲೇಬೇಕು ಸರ್. ಎಲ್ಲ ಎಲ್ಲ ಔಷಧಿ, ಗೊಬ್ಬರ, ಬೀಜ, ಆಳಿಂದು, ದಾರ, ತಡಿ, ತಂತಿ ಎಲ್ಲ ಸೇರಿ 1.5 ಲಕ್ಷ ರೂಪಾಯಿ ಬೇಕೇ ಬೇಕು ಸರ್. ಇವತ್ತೇನೋ ಬಡವ ಬೆಳಿತೀನಿ ಅಂದ್ರೂ ಅಷ್ಟು ಬೇಕೇ ಬೇಕು ಸರ್. ಈಗ ಒಂದ್ಸರಿ ದಡಿ ತಗೊಂಬಂದ್ರೆ ಎಷ್ಟು ವರ್ಷ ಬಳಕೆ ಮಾಡಬಹುದು ಅದನ್ನ ಸರ್? ಮುಂಚೆ ಎಲ್ಲ 3-4 ಬೆಳೆ ಬೆಳಿತಿದ್ದು, ಈಗ 2 ಬೆಳೆಗೆ. ಈಗ ಯಾಕೆಂದ್ರೆ ನಾವು ಲಾಂಗ್ ಬಿಡ್ತೀವಿ ನೋಡಿ, ಟೊಮೆಟೊ ಮಾಡಿ ಬೀನ್ಸ್ ಮಾಡ್ತೀವಿ, ಮತ್ತೆ 2 ಬೆಳೆ ಆಯ್ತಾ, 6 ತಿಂಗಳು ಅಲ್ಲೇ ಭೂಮಿಲೇ ಇರ್ತವಾ. ಈ ಡ್ರಿಪ್ ಅಲ್ಲಿ ನೀರ್ ಬಿಡೋದ್ರಿಂದ ಹಡಿಲಿ ನುಟ್ಟಿರ್ತೀವಲ್ಲ ಭೂಮಿ ಒಳಗೆ ಇರ್ತಾ, ಅದು ನೆಂದು ನೆಂದು ಅಲ್ಲಿಗೆ ಕಟ್ ಆಗ್ಬಿಡುತ್ತೆ ಸರ್. ಮತ್ತೆ ಇನ್ನೊಂದ್ ಬೆಳೆ ಹಾಕ್ತಿವಿ ಮತ್ತೆ ಕಟ್ ಆಗುತ್ತೆ, ಅದು ಮತ್ತೆ ಅದು ದಡಿ ಚಿಕ್ಕದಾಗತ್ತೆ, ಅದು ವೇಸ್ಟ್ ಆಗುತ್ತೆ ಸರ್. ಸಾಮಾನ್ಯವಾಗಿ ಎಲ್ಲಿಂದ ತರ್ತೀರ ದಡಿಗಳು ಸರ್? ದಡಿ ಎಲ್ಲ ಹೊರಗಡೆ ಬರ್ತದೆ ಸರ್, ಕಡೂರು ಮತ್ತೆ ದಬಾಸ್ಪೇಟೆ ಇದೆ ಸರ್ ತುಮಕೂರ್ ಹತ್ರ, ಅಲ್ಲಿ ತಾಂಬತ್ತೆ ಸರ್. ಟನ್ನಿಗೆ ಸರ್ 4,000-4,200 ಇದೆ, ಅಲ್ಲಿಗೆ ಹೋಗಿ ತಾಂಬತ್ತೆ ಸರ್. ದಬಾಟ್ ಬೆಂಗಳೂರು ಹತ್ರ ದೂರ ಆಗೋದಿಲ್ವಾ? ಖಂಡಿತ ದೂರ ಆಗುತ್ತೆ ಸರ್. ಬಾಡಿಗೆನ 12,000 ರೂಪಾಯಿ ಕೊಡ್ತಾಂಬಂದಿ ಮೊನ್ನೆ, 4,000 ಒಂದು ಲಾರಿ ತಗೊಂಬಂದು 12,000 ರೂಪಾಯಿ ಬಾಡಿಗೆ ತಗೊಂಡ್ರು. ಒಂದು ಟನ್ನಿಗೆ 4,200 ರೂಪಾಯಿ ತಗೊಂಡ್ರು, ಒಂದು ಟನ್ನಿಗೆ 300 ದಡಿ ಬರುತ್ತೆ. 300 ದಡಿ ಬಂತು, ಒಂದು 9 ತಗೊಂಬಂದು 3 ಜನ ಜೊತೆಯಾಗಿ, ಒಂದು 3,000 ದಡಿ ಬಂದಿತ್ತು, ಎಲ್ಲ ತಗೊಂಡು ಹಾಕಿದ್ದೀವಿ ಸರ್ ಈಗ. ಹಾಂ ಸರ್, ಈಗ ಪ್ರತಿ ಸಾರಿನೂ ಟೊಮೆಟೊ ಹಾಕಿದ ನಂತರ ತಕ್ಷಣ ಬೀನ್ಸ್ ಹಾಕ್ಬಿಡ್ತೀರಿ? ಖಂಡಿತ ಸರ್, ಬೀನ್ಸ್ ಹಾಕ್ತಿವಿ. ಒಬ್ಬೊಬ್ರು ಹೀರೆ ಹಾಕ್ತಾರೆ, ಒಬ್ಬೊಬ್ರು ಹಾಗಲಾಕ್ತಾರೆ. ಅಲ್ಸಂದೆ ಅನ್ನೋದೇ, ಉದ್ದ ಅಲ್ಸಂದೆ ಬರುತ್ತೆ ಸರ್ ಅದು. ಅಲ್ಸಂದೆ ಹಾಕ್ತಾರೆ, ಈಗ ಅವ್ರವ್ರಿಗೆ ಬೇಕಾದ ಹಾಕ್ತಾರೆ, ನಾವಂತೂ ಬೀನ್ಸ್ ಅಂತೂ ಹಾಕಿ ಹಾಕ್ತೀವಿ ಸರ್. ಈಗ ಟೊಮೆಟೊ ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡ್ತೀನಿ ಅಂತ ಹೇಳಿದ್ರಿ, ಯಾವಾಗ ಮುಗಿಯುತ್ತದು ಸರ್? ಜೂನ್ ಜುಲೈಗೆಲ್ಲ ಮುಗಿದ್ಬಿಡುತ್ತೆ ಸರ್. ಅದು ಮುಗಿದ ತಕ್ಷಣ ಬೀನ್ಸ್ ಹಾಕತ್ತೀರಿ? ಜೂನ್ ಜುಲೈ ಮುಗಿಯುತ್ತೆ, ಮತ್ತೊಂದು 15 ದಿವಸ ಬಿಡ್ತೀವಿ ಭೂಮಿ ಎಲ್ಲ. ಕಳೆ ಎಲ್ಲ ನೀಟ್ ಮಾಡಿ, ಇಲ್ಲ ಜಾಸ್ತಿ ಕಳೆದ್ರೆ ಕಳೆನಾಶಕ ಹೊಡಿದೀವಿ ಎಲ್ಲ ಒಣಗಿದ್ಮೇಲೆ, ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬೀನ್ಸ್ ಹಾಕ್ತಿವಿ ಸರ್. ಅದು ಯಾವಾಗ ಮುಗಿಯುತ್ತೆ ಬೀನ್ಸ್? ನವೆಂಬರ್ ಡಿಸೆಂಬರ್ ಅಲ್ಲಿ ಮುಗಿದ್ಬಿಡುತ್ತೆ. ಬೀನ್ಸ್ ಗೆ ಏನೇನು ಕೆಲಸ ಇರುತ್ತೆ ಹೇಳಿ? ಅದ್ರ ಬೀನ್ಸ್ ಗೆ ದಡಿ ಏನ್ ಹಾಕಿ ಎಲ್ಲ ರೆಡಿ ಇರುತ್ತೆ, ಕಾಳ ಹಾಕ್ತಿವಿ, ಅದ್ರ ಪಡೆ ಹಬ್ಬುತ್ತೆ, ಔಷಧಿ ಹೊಡಿಬೇಕು ಸರ್ ಅದಕ್ಕೆ, ಹುಳ ಆಗದಂಗೆ ಔಷಧಿ ಹೊಡಿಬೇಕು. ಯಾವ್ದೇ ರೀತಿಯ ಲೇಬರ್ ದಾರ ಕಟ್ಟೋದು ಆಗ್ಲಿ ಯಾವ್ದು ಇರಲ್ಲ, ಅದಕ್ಕೆ ಹಬ್ಕೊಂಡು ಹೋಗುತ್ತೆ. ಕುಯ್ಬೇಕಾದ್ರೆ ಮಾತ್ರ ಒಂದ್ ಸ್ವಲ್ಪ ಜಾಸ್ತಿ ಲೇಬರ್ ತಾಣತ್ತೆ ಅದು. ಎಲ್ಲ ಸಣ್ಣ ಪದಾರ್ಥ ಅಲ್ವರ, ಕುಯ್ಬೇಕಾದನ್ನು ಒಂದ, ಹಂಗಾಗಿ ಜಾಸ್ತಿ ಜನ ತಾಣತ್ತೆ. ಅದೇ ನಮಗೆ ಲೇಬರ್ ಕರ್ ಜಾಸ್ತಿ, ಔಷಧಿ ಇವತ್ತಿಂದೆಲ್ಲ ಭಾರಿ ಔಷಧಿ ದುಬಾರಿ ಆಗ್ಬಿಟ್ಟಿದೆ, ಕೆಮಿಕಲ್ ಅದೊಂದ್ ಸ್ವಲ್ಪ ಜಾಸ್ತಿ ಬರುತ್ತೆ. ಈಗ ಟೊಮೆಟೊ ಆದ್ರೆ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಯ್ಲು ಮಾಡ್ತೀರಿ ಸರ್? ಟೊಮೆಟೊ ಆದ್ರೆ 2 ದಿನ ಬಿಟ್ಟು 3 ದಿನ ಕೊಯ್ತೀವಿ. ವಾರಕ್ಕೆ 2 ದಿನ ಕೊಯ್ಲೇಬೇಕು ಸರ್. ಈಗ ಗುರುವಾರ ನೀವು ಕುಯ್ದ್ರೆ ಶುಕ್ರವಾರ ಶನಿವಾರ ಬಿಡ್ತಾರೆ, ಮತ್ತೆ ಭಾನುವಾರ ಕುಯ್ಬೇಕಾಗುತ್ತೆ. ಹೌದು ಸರ್, ಭಾನುವಾರ ಕುಯ್ಲೇಬೇಕಾಗುತ್ತೆ. ಹಂಗೆ ಎರಡು ದಿವಸ ಬಿಟ್ಟು ಕಟಾವ್ ಮಾಡ್ತಾ ಇರ್ಬೇಕು. ಬೀನ್ಸ್ ಆದ್ರೆ ಬೀನ್ಸ್ ಆದ್ರೆ ಸರ್ 8 ದಿನಕ್ಕೊಂದ್ಸಲ ಕುಯ್ಬೇಕು ಸರ್. ಇವತ್ತು ಗುರುವಾರ ಇವತ್ತು ಕುಯ್ದಿದ್ರೆ ಮತ್ತೆ ಮುಂದಿನ ಬುಧವಾರ ಗುರುವಾರ ಶುಕ್ರವಾರ ಕುಯ್ದು ಬಿಡ್ಬೇಕು, ಇಲ್ಲ ಅಂದ್ರೆ ಬಲ್ತು ಬಿಡುತ್ತೆ. ಅದು ನೀರೆಲ್ಲ ಚೆನ್ನಾಗಿ ಕೊಡ್ತಿರ್ತೀವಲ್ಲ, ಬೇಗ ದಪ್ಪ ಬಿಡುತ್ತೆ. ದಪ್ಪ ಆದ್ರೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ಕಮ್ಮಿ ಆಗುತ್ತೆ. ಹಾಗಾಗಿ 8 ದಿನ 10 ದಿನದೊಳಗೆ ಕುಯ್ಬಿಡ್ಬೇಕು. ಕುಯ್ಬೇಕು. ಈ ಕೋಸು ಯಾವ ಸಂದರ್ಭದಲ್ಲಿ ಹಾಕೋದು ಸರ್? ಕೋಸನು ಅಷ್ಟೇ ಸರ್, ನಾವು ಫೆಬ್ರವರಿ ಎಂಡ್ ಮಾರ್ಚ್ ಫಸ್ಟ್ ಅಲ್ಲಿ ಕೊಡ್ತೀವಿ, ಅದನ್ನ ಮಾರ್ಚ್ ಎಂಡಿಂಗ್ ನೋಡ್ತೀವಿ ಕೋಸನ್ನ. ಏಪ್ರಿಲ್ ಮೇ ಜೂನ್ ಜುಲೈ ಅದು ಕಟವಾಗುತ್ತೆ ಸರ್, ಆಷಾಢದಲ್ಲಿ ಬಂದ್ಬಿಡುತ್ತೆ. ಅವಾಗ ಬಾಂಬೆ ಮಾರ್ಕೆಟ್ ಆ ಕಡೆ ಎಲ್ಲ ಹೋಗುತ್ತೆ, ಒಳ್ಳೆ ಬೆಲೆ ಇರುತ್ತೆ ಸರ್. ಯಾವ ಆ ಸೋನೆ ಟೈಮಲ್ಲಿ ಜೂನ್ ಜುಲೈಲಿ ಭಾರಿ ಸೋನೆ ಇರುತ್ತೆ ಹೊರಗಡೆ ಎಲ್ಲ, ಸಮುದ್ರಕ್ಕೆಲ್ಲ ಹೋಗಲ್ಲ, ಈ ಮೀನ್ ತಿನ್ನೋದು ಅದು ಇದೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ತರಕಾರಿನ ಹೆಚ್ಚು ಯೂಸ್ ಮಾಡ್ತಾರೆ ಆ ಟೈಮಲ್ಲಿ, ಯಥೇಚ್ಛವಾಗಿ ತರಕಾರಿ ಎಷ್ಟಿದ್ರು ಬೇಕು ಸರ್. ಈ ಮಂಗಳೂರು ಸೈಡ್ಗೆ, ಕೇರಳ ಸೈಡ್ಗೆ ತರಕಾರಿ ನಮ್ಮ ಕಡೆಯಿಂದ ತುಂಬಾ ಗಾಡಿ ಹೋಗ್ತವೆ. ಬಾಂಬೆ ಈ ಕಡೆ ಎಲ್ಲ ಮಳೆ ತುಂಬಾ ಇರುತ್ತೆ ಸರ್, ಹಾಗಾಗಿ ಈ ಕಡೆಯಿಂದ ತರಕಾರಿ ಭಾರಿ ಬೇಡಿಕೆ ಇರುತ್ತೆ. ಹಂಗಾಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಟೊಮ್ಯಾಟೊ ಕೋಸು ಬೆಳೆದರೆ ಒಂದು ಒಳ್ಳೆ ಉತ್ತಮ ತಿಂಗಳುಗಳು ಸರ್ ನಾಟಿ ಮಾಡ. ಈ ಕೋಸ್ಗೆ ಏನೇನು ಕೆಲಸ ಇರುತ್ತೆ ಗಣೇಶ್ ಸರ್? ಕೋಸ್ಗೆ ಏನಿಲ್ಲ ಸರ್, ಅದನ್ನು ಭೂಮಿ ಎಲ್ಲ ನೀಟಾಗಿ ಅದ ಮಾಡ್ಕೊಂಡು ಗೊಬ್ಬರ ಎಲ್ಲ ಹಾಕೊಂಡು ಸಾಲ ಹೊಡ್ಕೊಂಡು ಸಸಿ ನೋಟ್ರೆ ಔಷಧಿ ಹೊಡೆಯೋದು ಒಂದು ಕೆಲಸ ಸರ್. ಅದಕ್ಕೆ ಗೊಬ್ಬರ ಹಾಕೋದು, ಔಷಧಿ ಹೊಡೆದು, ಅದಕ್ಕೆ ಟೊಮೆಟೊ ಆ ಥರ ದಡಿ ತಂತಿ ಏನು ಹಾಕಂಗಿರಲ್ಲ. ಈ ಔಷಧಿ ಸ್ಪ್ರೇ 10 ದಿವಸಕ್ಕೆ ವಾರ ವಾರ ಒಂದು ಔಷಧಿ ನೀಟಾಗಿ ಕೊಡ್ತಾ ಇರಬೇಕು. ಒಂದು 3 ಸಲ ಗೊಬ್ಬರ ಹಾಕ್ಬೇಕು ಸರ್, ನಾಟಿ ಮಾಡಿದಿಂದ ಕಟಾವವರೆಗೂ 3 ಸಲ ಗೊಬ್ಬರ ಕೊಡ್ಬೇಕು ಸರ್ ಅದನ್ನು, ಒಂದು ಎಕರೆಗೆ ಇಷ್ಟಿಷ್ಟು ಅಂತೇಳಿ. ಇನ್ನು ಔಷಧಿ ಸ್ಪ್ರೇ, ಕಳೆ ಬಂದರೆ ಕಳೆ ತೆಗಿಸ್ಬೇಕು ಆಳು ಕಾಲಿ. ಅಷ್ಟೇ ಸರ್, ಕೋಸಿಂದ ಏನೋ ಅಷ್ಟು ಇದಿರಲ್ಲ. ಕೋಸ್ಗೆ ಏನು ಹಾಯಿ ನೀರೋ ಇಲ್ಲ ಅದಕ್ಕೂ ಡ್ರಿಪ್ ಮಾಡ್ಕೊಂಡಿದ್ದಾರೆ? ಇಲ್ಲ ಸರ್, ಕೋಸ್ ನೀವು ಸ್ವಲ್ಪ ಹಾಯಿ ನೀರೇ ಮಾಡ್ತೀವಿ. ಈಗೆಲ್ಲ ಒಬ್ಬೊಬ್ರು ಸ್ಪ್ರಿಂಕ್ಲರ್ ಮಾಡ್ತಿದ್ದಾರೆ, ಅದು ಒಬ್ಬರು ಮಾಡ್ತಿದ್ದಾರೆ. ಬಟ್ ಹಾಯಿ ನೀರು ತುಂಬಾ ಒಳ್ಳೇದು ಕೋಸಿಗೆ. ಈ ಸ್ಪ್ರಿಂಕ್ಲರ್ ಮಾಡಿದ ಏನಾಗುತ್ತೆ, ಬ್ಲೈಟ್ ಬರುತ್ತೆ ಅದು ಕೋಸು, ಶೀತ ಜಾಸ್ತಿ ಆದರೆ. ಈ ಒಂದು ತಿಂಗಳಾದ್ಮೇಲೆ ನೇಗ್ಲಗರೆ ಹೊಡೆದ್ಬಿಟ್ಟು ದಿಂಡಿ ಏರ್ಸ್ಬಿಟ್ರೆ ನೀಟಾಗಿ ಎಲೆ ಎಷ್ಟೇ ಕವರ್ ಆದ್ರೂ ಅಡಿಲಿ ನೀರು ಹೋಗುತ್ತೆ ಅದ್ರ ಪಾಡೋದು. ಹಾಗಾಗಿ ಕೋಸಿಗೆ ಹಾಯಿ ನೀರೇ ಒಳ್ಳೇದು. ಸ್ಪ್ರಿಂಕ್ಲರ್ ಮಾಡಿದ್ರೆ ಮಣ್ಣು ಹಾರುತ್ತೆ ಬಹಳ ಮುಖ್ಯವಾಗಿ, ಎಲೆ ಮೇಕೆಲ್ಲ ಮಣ್ಣು ಕೂತು ಕಲರ್ ಹೋಗುತ್ತೆ ಸರ್ ಕೋಸು, ಗಿಡ ಡೆವಲಪ್ ಆಗಲ್ಲ. ಹಾಯಿ ನೀರಾದ್ರೆ ಒಳ್ಳೇದು. ಇನ್ನು ಡ್ರಿಪ್ ಮಾಡಿಬಿಟ್ರೆ ಕೋಸು 1 ತಿಂಗಳು 2 ತಿಂಗಳು ಆದ್ಮೇಲೆ ಗಿಡ ಫುಲ್ ಅಡ್ಸಾಗ್ಬಿಡುತ್ತೆ ಸರ್, ಒಳಗೆ ಇಲ್ಲಿ ಎಲ್ಲ ಕತ್ತರಿಸಾಗ್ತದೆ ಸರ್. ಅದು ಮುಚ್ಕೊಳತ್ತಲ್ಲ, ಹಾಗಾಗಿ ಇಲ್ಲಿ ಎಲ್ಲ ಬಿಡಲ್ಲ ಸರ್, ಕತ್ತರಿಸಾಗುತ್ತೆ, ನೀರು ಹೋಗಿ ತೊಂದರೆ ಆಗುತ್ತೆ. ಹಾಗಾಗಿ ಹಾಯಿ ನೀರು ಉತ್ತಮ ಸರ್ ಕೋಸಿ. ಹಾಯಿ ನೀರು ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ಬೇಕಾಗುತ್ತೆ ಸರ್? ಅದು ವಾರ ವಾರ ಕೊಡ್ತಾ ಇರ್ಬೇಕು ಸರ್, ಬತ್ತುತ್ತಲ್ಲ. ಕಲ್ನೆಲ್ಲ ಆದ್ರೆ ಚೆನ್ನಾಗಿ ಸ್ವಲ್ಪ ತಾಣತ್ತೆ. ಈ ಕಪ್ಪು ಭೂಮಿ ಆದ್ರೆ 15 ದಿವಸ ಮೇಲೆ ಒಂಚೂರು ನೀರು ಕಮ್ಮಿ ತಾಣತ್ತವೆ. ಈ ಕಲ್ನೆಲ್ಲ ಆದ್ರೆ ಸರ್ 3 ದಿವಸ 4 ದಿವಸ. ಈ ಸಖತ್ ಬಿಸಿಲಿರೋದು ಬೇಸಿಗೆ ಟೈಮ್ ಆಗಿರುತ್ತೆ ನೋಡಿ, ನಾವು ಮಾಡೋ ಟೈಮು. ಹಾಗಾಗಿ ವಾರಕ್ಕೆ 2 ದಿನ ಕೊಡ್ಲೇಬೇಕು ಸರ್. ಗೊಬ್ಬರ ಎಷ್ಟು ಸರಿ ಕೊಡ್ತೀರಿ ಅದಕ್ಕೆ? ನೊಟ್ಟ ಒಂದು 8 ದಿವಸಕ್ಕೆ 1 ಸಲ ಕೊಡ್ತೀವಿ, ಮತ್ತೆ ನೇಗ್ಲು ಹೊಡಿಬೇಕಾದ್ರೆ 1 ತಿಂಗಳು 1 ಸತಿ ಕೊಡ್ತೀವಿ. ಇನ್ ಲಾಸ್ಟ್ ಇನ್ನ ಕಟಾವಿಗೆ ಬರೋ 1 ತಿಂಗಳಿತ್ತೆ ನಂಗೆ ಉಪ್ಪು ಪೊಟಾಶ್ ಅಂತೇಳಿ ಹಾಕ್ತೀವಿ ಲಾಸ್ಟ್ಗೆ, ಸ್ವಲ್ಪ ಸೈಜ್ ಬರಲಿ, ಗೆಡ್ಡೆ ತೂಕ ಬರಲಿ ಅಂತೇಳಿ ಉಪ್ಪು ಪೊಟಾಶನ್ನ ಒಂದ್ಸಲ 3 ಟೈಮ್ ಹಾಕ್ಬೇಕು ಸರ್. ಉಪ್ಪು ಪೊಟಾಶು ಚೆಲ್ಬಿಡೋದಲ್ವ ಹಂಗೆ ಸರ್? ಇಲ್ಲ, ಎಲೆ ಎತ್ತಿ ಗುಣಿ ಹಾಕ್ಲೇಬೇಕು ಸರ್. ಅದು ಪೊಟಾಶು ಎಲೆ ಸುಡುತ್ತೆ, ಅದು ಎಲೆ ಮೇಕೆ ಬೀಳಂಗಿಲ್ಲ. ಅದು ಪೊಟಾಶು ಮದ ಹಾಕಿದ್ರೆ ಸ್ವಲ್ಪ ಗೆಡ್ಡೆ ಟೈಟ್ ಬರುತ್ತೆ, ಉಪ್ಪು ಹಾಕೋದ್ರಿಂದ ತೂಕ ಬರುತ್ತೆ ಸರ್. ಅದು ಉಪ್ಪಿಗೆ ತೂಕ ಬರುತ್ತೆ, ಒಳ್ಳೆ ತೂಕನೂ ಬರುತ್ತೆ, ಟನ್ನೇಜ್ ಬರುತ್ತೆ ಸರ್. ತಾಣವರು ಬಂದೊಂದಾಗ ನೀಟಾಗಿ ಸೌಂಡ್ ಬರ್ಬೇಕು ಕಟ್ ಕಟ್ ಅಂತ, ಅದ ಟನ್ ಇದ್ರೆ ಅವರಿಗೂ ಒಂದ್ ಸ್ವಲ್ಪ ಲಾಭ ಇರುತ್ತಲ್ಲ, ಹಾಗಾಗಿ ಅದನ್ನ ಹಾಕ್ಲೇಬೇಕು ಸರ್. ಈ ಔಷಧಿಗಳ ಸಿಂಪಡಣೆ ಎಷ್ಟು ಸರಿ ಮಾಡ್ತೀರಾ ಕೋಸ್ಗೆ ಸರ್? ಕೋಸಿಗೆ ಔಷಧಿಗಳಂದ್ರೆ ಒಂದು ತಿಂಗಳಿಗೆ 3 ಸ್ಪ್ರೇ ಅಂದ್ರೆ 3 ತಿಂಗಳಿಗೆ 10 ಸ್ಪ್ರೇ ಹೊಡಿಬೇಕು ಸರ್ ಕೋಸಿಗೆ. ಈಗೆಲ್ಲ ಒಳ್ಳೆ 15 ದಿವಸ 10 ದಿವಸ ಮೇಲೆ ಹೊಡೆಯುವಂತ ಔಷಧಿಗಳು ಇದಾವೆ, ಒಳ್ಳೊಳ್ಳೆ ಔಷಧಿಗಳು. ಒಂದು 10 ಸ್ಪ್ರೇ ಹೊಡಿಲೇಬೇಕು ಸರ್ ಕಟಾವರೊಳಗೆ. ಜಾಸ್ತಿ ಆಗ್ಲಿಲ್ಲ ಸ್ಪ್ರೇ ಏನು ಮಾಡೋಕ್ಕಾಗಲ್ಲ ಸರ್, ಹೊಡಿಲೇಬೇಕು. ಹುಳ ಜಾಸ್ತಿ ಇರುತ್ತೆ ಸರ್, ವಾರಕ್ಕೊಂದಾರು ಕೊಡಲೇಬೇಕು ಸರ್. ವಾರಕ್ಕೊಂದು 15 ದಿನಕ್ಕೊಂದು ಕೊಡಲೇಬೇಕು. ತಿಂಗಳಿಗೆ 2 ಮಿನಿಮಮ್ ಕೊಡಲೇಬೇಕು. ಆಗಲಿ 3 ಇಟ್ಕೊಂಡ್ರು 3 ತಿಂಗಳಿಗೆ 8-9-10 ಸ್ಪ್ರೇ ಕೊಡಲೇಬೇಕು ಸರ್. ಏನೇನು ಹುಳಗಳು ಬರುತ್ತೆ ಅದಕ್ಕೆ ಸರ್? ಅದಕ್ಕೆ ಹಸುರುಳ ಬರುತ್ತೆ, ಕರೆತಲ ಹುಳ, ಮತ್ತೆ ಹೂಜ ಬರುತ್ತೆ, ಚಿಟ್ಟೆಗಳು ಜಾಸ್ತಿ ಸರ್. ಅದಕ್ಕೆ ಚಿಟ್ಟೆ ಜಾಸ್ತಿ ಕಟಾವಿನ ಟೈಮಲ್ಲಿ ಚಿಟ್ಟೆ ಎಲೆ ಕೆರೆದು ಬಿಟ್ರೆ ಅದನ್ನ ಇದೇ ಮುಗಿತದೆ, ಕೋಸಿನ ಇದೇ ಮುಗಿದ ಗಡ್ಡೆನೇ ಆಗಲ್ಲ ಅದು. ಹಾಗಾಗಿ ಮತ್ತೆ ಹುಳ ಕಡ್ದ್ರೆ ಸಣ್ಣದ್ರಲ್ಲಂತೂ ಹುಳ ಕಡಿದ್ರೆ 2 ಇಕ್ಳು 3 ಇಕ್ಳು ಬಂದ್ಬಿಟ್ರೆ ಆ ಕೋಸಿನ ಇದೇ ಹೋಗುತ್ತೆ ಸರ್, ಒಂದೇ ಇರಬೇಕು ಸರ್ ಅದು. ಹಾಗಾಗಿ ಒಂದ್ ಸ್ವಲ್ಪ ಔಷಧಿ ಚಿಕ್ಕದ್ರಲ್ಲಿ ಚೆನ್ನಾಗಿ ಹೊಡ್ಕೊಂಡು ನೀಡ ಹಸುರುಳನೇ ಜಾಸ್ತಿ ಅದಕ್ಕೆ ಮೇನು. ಮೊಟ್ಟೆ ಕಟ್ಟುಬಿಟ್ರೆ ಒಳಗೆ ಎಲೆ ಒಳಗೆ ಹುಳ ತುಂಬಾ ಆಗ್ತವೆ, ಹಾಗಾಗಿ ನೋಡ್ಕೊಂಡು 8 ದಿವಸಕ್ಕೆ ಔಷಧಿ ಹೊಡಿಲೇಬೇಕು ಸರ್. ಹಾ ಸರ್, ಔಷಧಿ ಹೊಡ್ಕೊಂಡ್ರೆ ಬೆಳೆ ಕೈಗೆ ಬರೋದು ಖಂಡಿತ ಸರ್. ಕೋಸಿಗಂತ ಔಷಧಿ ಹೊಡ್ಕೊಂಡ್ರೆ ಬೆಳೆ ಕಮ್ಮಿ. ಒಂಚೂರ್ ನೆಗ್ಲೆಕ್ಟ್ ಮಾಡಿದ್ರು ಅಲ್ಲಿಗೆ ಒಂಚೂರ್ ಮತ್ತೆ ಅದು ಇದಾಗಲ್ಲ ಸರ್, ರೆಡಿ ಮಾಡಕ್ ಆಗೋದಿಲ್ಲ ಸರ್. ಈ ಬೇಸಿಗೆ ಆಲೂಗಡ್ಡೆ ಬೆಳಿತೀನಿ ಅಂತ ಹೇಳಿದ್ರಿ, ವರ್ಷ ವರ್ಷನೂ ಹಾಕ್ತಾರೆ ಹೆಂಗೆ? ಇಲ್ಲ ಸರ್, ವರ್ಷ ವರ್ಷ ಆಗಲ್ಲ, 2 ವರ್ಷ 3 ವರ್ಷಕ್ಕೆ 1 ಸಲ ಬೆಳಿತೀವಿ. ಹಾ ಸರ್, ಯಾಕೆ ವರ್ಷ ವರ್ಷ ಯಾಕೆ ಹಾಕಲ್ಲ? ವರ್ಷ ವರ್ಷ ಹಾಕಲ್ಲ ಸರ್, 1 ವರ್ಷ ಬೆಳೆದಿರ್ತೀವಿ, 1 ವರ್ಷ ಬರೀ ಅದನ್ನೇ ಬೆಳ್ಕೊಂಡು ಹೋದ್ರೆ ಮನೆಗೆ ರಾಗಿ ಬೇಕು, ದನಿ ಹುಲ್ಲು ಬೇಕು, ಇನ್ ಬೇರೆ ಅವರೆಕಾಳು ತೊಗರಿಕಾಳು ಈ ತರ ಎಲ್ಲ ಹಾಕ್ತೀವಿ ಸರ್ ಕುಳಿಗೆ. ಹಂಗಾಗಿ ಅದನ್ನು ವರ್ಷ ವರ್ಷ ಹಾಕಲ್ಲ, 2 ವರ್ಷ 3 ವರ್ಷಕ್ಕೆ 1 ಸಲ ಬೆಳ್ಕಂತೀವಿ. ಬೇಸಿಗೆ ಬೆಳೆ ಯಾವಾಗ ಮಾಡ್ತೀರಾ ಆಲೂಗಡ್ಡೆ? ನವಂಬರ್ ಸರ್, ನವಂಬರ್ ಅಲ್ಲಿ ಕಾರ್ತಿಕ ಟೈಮಲ್ಲಿ ಮಾಡ್ತೀವಿ. ಬಹುತೇಕ ನಮ್ಮ ನೀವ್ ಯಾಕೆ ಬೇಸಿಗೆಲ್ಲಿ ಹಾಕ್ತೀರಿ? ನಮ್ ಕಡೆ ಮುಂಗಾರಲ್ಲಿ ಇಳುವರಿ ಬರಲ್ಲ ಸರ್. ಇಲ್ಲಿ ಟೆಂಪರೇಚರ್ ಜಾಸ್ತಿ, ಟೆಂಪರೇಚರ್ ತುಂಬಾ ಜಾಸ್ತಿ ಸರ್. ಇಲ್ಲಿ ಭೂಮಿ ಈ ಆ ಕಡೆ ಎಲ್ಲ ಹಾಸನ್ ಸೈಡ್ ಎಲ್ಲ ಮಳೆ ಒಂಥರ ಮಲೆನಾಡು ಪ್ರದೇಶವು ಒಂಥರ ವಾತಾವರಣ ಕೂಲ್ ಆಗಿರುತ್ತೆ. ನಮ್ ಸೈಡ್ ಫುಲ್ ಟೆಂಪರೇಚರ್ ಜಾಸ್ತಿ ಸರ್, ಯಾವ್ದೇ ಕಾರಣ ಗಿಡನೇ ಹತ್ತಲ್ಲ ಅದು. ಹಾಗಾಗಿ ಈ ಭಾಗದಲ್ಲಿ ಏನ್ ಬೆಳಬೇಕು ಅದನ್ನೇ ಬೆಳಬೇಕು. ಆ ಭಾಗದಲ್ಲಿ ಮತ್ತೆ ಟೊಮಾಟೊ ಕೋಸ್ ಬೆಳೆಯಕ್ಕಾಗಲ್ಲ, ಹಾಸನ್ ಸೈಡ್ ಅಲ್ಲಿ ಟೊಮಾಟೊ ಬೆಳೆದೇ ಆಗಲ್ಲ ಅವರು. ನಮ್ ಭಾಗದಲ್ಲಿ ರೂಪಾಯಿ ಬೆಳೆ ಬರುತ್ತೆ ಸರ್ ಟೊಮಾಟೊ. ಈ ಪುಷ್ಪಗಿರಿ ಹಳೆ ಬಿಡು ಅಂದ್ರೆ ಗಿರಿಸ್ಥಳ ಅಂತ ಹೆಸರಿದಕ್ಕೆ, ಈ ಗಿರಿಸ್ಥಳದಲ್ಲಿ ತರಕಾರಿ ಬೆಳೆಯಕ್ಕೆ ತುಂಬಾ ಯೋಗ್ಯವಾದ ಸ್ಥಳ. ಈ ಬೇಸಿಗೆಯಲ್ಲಿ ಉಷ್ಣಾಂಶ ಇನ್ನು ಜಾಸ್ತಿ ಇರುತ್ತಲ್ವಾ? ಬೇಸಿಗೆಯಲ್ಲಿ ಇದ್ರೆ ಸರ್ ಆಲೂಗಡ್ಡೆ ಚೆನ್ನಾಗಿ ಬರುತ್ತೆ ಸರ್. ಹಂಗಾರಿ ಬರಲ್ಲ, ಮೇನ್ ಚೆನ್ನಾಗಿ ಬರುತ್ತೆ ಸರ್. ಬೇಸಿಗೆ ಅಂತ ಅಂದ್ರೆ ಯಾವಾಗ ನೀವು ನಾಟಿ ಮಾಡ್ಕೊಳ್ಳೋದು ಅಥವಾ ಬಿತ್ತನೆ ಮಾಡೋದು? ಸರ್ ಆಲೂಗಡ್ಡೆ ನವಂಬರ್ ಮಾಡ್ತೀವಿ ಸರ್, ಅವಾಗಿನ ಬೇಸಿಗೆ ಶುರು ಆಗಿರಲ್ಲ. ಚಳಿಗಾಲ ಇರುತ್ತೆ, ಸೂಟಿ ಚೆನ್ನಾಗಿ ಬರುತ್ತೆ ಸರ್. ಅದು ಯಾವ ವೆದರ್ ಆಲೂಗಡ್ಡೆ ಏಳು ಮಾಡ್ಸಿದಂಗೆ ಇರುತ್ತೆ, ಹಾಗಾಗಿ ಆ ವೆದರ್ ಚೆನ್ನಾಗಿ ಬರುತ್ತೆ ಸರ್. ಇಲ್ಲಿ ನವಂಬರ್ ಹಾಕಿದ್ರೆ ನಿಮಗೆ ಕೊಯ್ಲಾಗದೆ ಯಾವಾಗ ಸರ್? ಫೆಬ್ರವರಿ ಜನವರಿ ಖಂಡಿತ, ಎರಡೂವರೆ ತಿಂಗಳು ಬೆಳೆ ಅದು, ಮೂರು ತಿಂಗಳು ಕಟವಾಗುತ್ತೆ ಸರ್. ಜನವರಿ ಫೆಬ್ರವರಿ ಸಾಮಾನ್ಯವಾಗಿ ಒಳ್ಳೆ ಬೆಲೆ ಇರುತ್ತಲ್ವಾ? ಖಂಡಿತ ಇರುತ್ತೆ ಸರ್. 2000 ಈ ವರ್ಷನೇ ಒಂದ್ ಸ್ವಲ್ಪ ಕಮ್ಮಿ ಇತ್ತು, ವರ್ಷ ವರ್ಷ ಸಿಗುತ್ತೆ 2500 2000 ಅಂತ ಇದ್ದೇ ಇರುತ್ತೆ ಸರ್. ಆಲೂಗಡ್ಡೆಗೆ ಏನೇನು ಕೆಲಸ ಮಾಡ್ತೀರಿ ಸರ್? ಆಲೂಗಡ್ಡೆಗೆ ಗೊಬ್ಬರ ಹಾಕ್ಬೇಕು, ಅದಕ್ಕೂ ಮೂರ್ ಟೈಮ್ ಗೊಬ್ಬರ ಹಾಕ್ಬೇಕು, ಬೀಜ ತರಬೇಕು, ಬೀಜೋಪಚಾರ ಮಾಡ್ಕೊಬೇಕು, ಆಸನಿಂದ ತಗೊಂಡು ಮಂಡಿಲಿ ಬೀಜ ಕುಕ್ಕ ಅದನ್ನ ಹೋಳು ಮಾಡಿ ನೆನೆಸ್ಬಿಟ್ಟು ಸಾಲ ಹೊಡೆದು ಹಾಕ್ಬಿಟ್ಟು ದಿಂಡಿ ಏರಿಸ್ಬೇಕು. ಅದಕ್ಕೂ ಅದಕ್ಕೂ ಏನು ಆಯ್ಸ್ ನೀರ್ಬೇಕು ಸರ್, ಡ್ರಿಪ್ ಏನು ಮಾಡಲ್ಲ. ಅದಕ್ಕೂ ಆಲೂಗಡ್ಡೆನು ಆವೇಳೆ ನೀರಲ್ಲೇ ಬೆಳಿಬೇಕು ಸರ್ ಅದನ್ನು. ಅದಕ್ಕೂ ಒಂದ್ ಎರಡು ಮೂರು ಸ್ಪ್ರೇ ಔಷಧಿ ಹೊಡಿಬೇಕಾಗತ್ತೆ. ಮೋಡ ಮಳೆ ವಾತಾವರಣ ಆದ್ರೆ ಹಂಗಮಾರಿ ಅಂತ ಬರುತ್ತೆ ಸರ್ ಈಗ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹೊಡಿ. ಮುಂಚೆ ಎಲ್ಲ ಅದಿರ್ಲಿಲ್ಲ ಹಂಗಮಾರಿ ಅಂತ, ಎರಡು ಸ್ಪ್ರೇ ಅಲ್ಲೇ ಬಂದ್ಬಿಡೋದು ಆಲೂಗಡ್ಡೆ. ಈಗ ಒಂದ್ ಮೂರು ಸ್ಪ್ರೇ ತಪ್ಪಿ ನಾಲ್ಕು ಸ್ಪ್ರೇ ಅಲ್ಲಿ ಬೆಳಿಬಹುದು ಸರ್ ಆಲೂಗಡ್ಡೆ. ತುಂಬಾ ಈಸಿ ಬೆಳೆ ಆಲೂಗಡ್ಡೆ. ಬೀಜೋಪಚಾರ ಮಾಡ್ತೀನಿ ಅಂತ ಹೇಳಿದ್ರೆ ಹೇಗೆ ಮಾಡೋದು ಸರ್? ಅದನ್ನ ಮಾರ್ಕೆಟ್ ಇಂದ ತರ್ತೀವಿ ಸರ್, ತಂದು ಚೀಲ ಈಗ ಮನೇಲಿ ಇಟ್ಟಿರ್ತೀವಿ. ಈ ನಾಳೆ ಹಾಕ್ತಿವಿ ಅಂದ್ರೆ ಹಿಂದಿನ ದಿನ ಸಂಜೆ ಟೈಮ್ ಕುಯ್ದುಬಿಟ್ಟು ಔಷಧಿಗಳು ಬರುತ್ತವೆ ಸರ್. ನೆನಾಕಿರ್ತೀವಿ ಬೀಜ ಕುಯ್ದು ಕುಯ್ದು ಅವ್ರಲ್ಲಿ ಹಿದ್ದಿ ಮತ್ತೆ ಆರಿಸಿ ಚೀಲ ಮಾಡ್ಕೊಂಡು ಬೆಳಗ್ಗೆ ತಗೊಂಡೋಗಿ ಹಾಕ್ತಿವಿ ಸರ್. ಇನ್ನೇನೇನು ತರಕಾರಿ ಬೆಳ್ಕೊಳ್ತೀರಾ ಗಣೇಶ್? ಸರ್ ಇನ್ನ ಕ್ಯಾರೆಟ್ ಬೆಳಿತಿದ್ದು, ಬೀಟ್ರೂಟ್ ಇವೆಲ್ಲ ಬೆಳಿತಿದ್ವಿ. ಈಗ ಅಡಿಕೆ ಮಾಡಿದ್ವಿ, ಅವೆಲ್ಲ ಕಮ್ಮಿ ಮಾಡಿದೀವಿ. ಸ್ವಲ್ಪ ಲೇಬರ್ ಎಲ್ಲ ಕಾಸ್ಟ್ ಜಾಸ್ತಿ ಆಗತ್ತೆ ಅವೆಲ್ಲ ಬೆಳೆಯಕ್ಕೆ ಅಂತೇಳಿ ತೊಳಿಬೇಕು, ಅವೆಲ್ಲ ಇದು ಮಾಡ್ಬೇಕು. ಮೆಣಸಿನ ಗಿಡ ಬೆಳಿತಿದ್ದು ಮುಂಚೆ ಅಲ್ಲ, ಅದನ್ನು ಬಿಟ್ಟಿದೀವಿ. ಈಗ ಶುಂಠಿ ಬಂದು ಶುಂಠಿ ಶುರು ಮಾಡೋ, ಸ್ವಲ್ಪ ಶುಂಠಿ ಬೆಳಿತಿದ್ವಿ ಸರ್. ಈಗ ಶುಂಠಿ ಮಾಡ್ತಿದ್ವಿ, ಈಗ ಮೇಜರ್ ನಾವು ವರ್ಷ ವರ್ಷ ಒಂದ್ ಎಕರೆ ಶುಂಠಿ ಹಾಕಿ ಹಾಕ್ತೀವಿ. ದನಕರುಗಳು ಸಾಕೊಂಡಿದ್ದೀರಾ? ಖಂಡಿತ ಸರ್, ಮೂರು ಹಸುಗಳಿದಾವೆ, ಎರಡು ಕರುಗಳಿದಾವೆ. ಡೈಲಿ 30 ಲೀಟರ್ ಹಾಲಾಗುತ್ತೆ. ಹಾಲು ಹಾಕೊಂಡು ಜೀವನ ಮಾಡ್ಕೊಂಡಿದ್ದೀರಿ? ನಮ್ಮ ಮನೆ ಖರ್ಚಿಗೆಲ್ಲ ಹಾಲಿಂದು ತೊಂದ್ರೆ ಇಲ್ಲ ಸರ್. ತಿಂಗಳಿಗೆ 30,000 ಹೋಗುತ್ತೆ ಭೂಸ. ಅದು ಮೇಂಟೆನೆನ್ಸ್ ಒಂದು 10,000 ಹೋದ್ರೆ ಒಂದು 20 ಉಳಿಯುತ್ತೆ. ದನಗಳಿಗೂ ಭೂಸ ಹಿಂಡಿ ಎಲ್ಲ ತರಬೇಕಲ್ಲ, ಅದಕ್ಕೆ ಹಾಕ್ಬಿಟ್ಟು 20,000 ಅಂತ ಉಳಿಯುತ್ತೆ. ಮನೆಗೆ ಖರ್ಚಿಗೆಲ್ಲ ಆಗುತ್ತೆ ಸರ್. ಕೃಷಿ ಕಷ್ಟ ಅನ್ಸುತ್ತೋ ಏನ್ ಅನ್ಸುತ್ತೆ ನಿಮ್ಗೆ ಸರ್? ತುಂಬಾ ಮಾಡೋಂತವ್ರಿಗೆ ಏನ್ ಕಷ್ಟ ಅಲ್ಲ ಸರ್, ಮಾಡಿದ್ದವ್ರಿಗೆ ಕಷ್ಟ. ಈಗ ನಾವು ಅದನ್ನೇ ನಂಬ್ಕೊಂಡು ಬಂದಿರೋದ್ರೆ ನಮಗೇನು ಕಷ್ಟ ಅನ್ಸಲ್ಲ ಸರ್. ನಮಗೆ ನಾವು ಮ್ಯಾಪ್ ಮಾಡ್ಕೊಂಡಿದೀವಿ, ಈ ತಿಂಗಳಲ್ಲಿ ಈ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತೇಳಿ. ಅದರಿಂದ ನಮಗೇನು ಇದಾಗಲ್ಲ, ಟೈಮಿಗೆ ಅದನ್ನ ಏನ್ ಮಾಡ್ಬೇಕು ಅದ್ ಮಾಡಿ ನೀಟಾಗಿ ಬರ್ತೇವೆ ಸರ್. ಅದಕ್ಕೆ ಕಷ್ಟ ಅನ್ಸಲ್ಲ ಸರ್. ನಿಮ್ಮ ಅನುಭವದಲ್ಲೇ ಮಾಡ್ಕೊಂಡ್ರೆ ಮ್ಯಾಪ್ ಹೆಂಗ್ ಮಾಡಿದ್ರಿ ಸರ್? ಇಲ್ಲ ಸರ್, ನಮ್ಮ ಅನುಭವ ಮತ್ತೆ ನಮ್ಮ ಪಕ್ಕ ಮಾಡೋರ್ನೆಲ್ಲ ನೋಡ್ಕೊಂಡು ಅಕ್ಕಪಕ್ಕ ಎಲ್ಲ ನೋಡ್ತೀವಿ, ಅವ್ರು ನೋಡ್ಕೊಂಡು ಮತ್ತೆ ನಮಗೂ ಕೃಷಿ ಅಂತಕ್ಕಂಥದ್ದು ನಮ್ಮ ತಂದೆಯವ್ರ ಕಾಲದಿಂದ ಕಲಿತ್ರೆ ಇನ್ನೂ ಕಲಿಬೇಕು ಸರ್. ಅದು ಮುಗಿಯೋದೆಲ್ಲ ಅದು ಪಾಠ, ಅದು ಅಧ್ಯಾಯ ಕಲಿತಾರೆ ಇರುತ್ತೆ. ದಿನ ಬೆಳಕಾದ್ರೆ ಹೊಸ ಹೊಸ ಒಂದು ಪಾಠ ಇದು ಬರ್ತಾ ಇರೋದು ಆಲೋಚನೆಗಳು. ಹಾಗಾಗಿ ಹಂಗೆ ನಮಗೆ ಬಂದು ಮಾಡಿ ಮಾಡಿ ನಮಗೆ ಒಂದೊಂದು ಅನುಭವ ಆಯ್ತು ಸರ್. ಅದು ಹೊಸ ಹೊಸ ಅನುಭವಗಳು, ಅನುಭವದಿಂದ ನಮಗೆ ಒಂದು ಪಾಠ ಆಯ್ತು ಸರ್. ಕೃಷಿ ಹೊರತುಪಡಿಸಿ ಬೇರೆ ಏನಾದರೂ ವೃತ್ತಿ ಮಾಡ್ತೀರಾ? ಇಲ್ಲ ಸರ್, ಕೃಷಿ ಬಿಟ್ಟರೆ ಏನಿಲ್ಲ ಸರ್. ಅದೇ ಹಾಲು ಕೃಷಿ ಇದೆ ಸರ್. ಈಗ ಮೊನ್ನೆ ಒಂದು ಟ್ರ್ಯಾಕ್ಟರ್ ತಗೊಂಬಂದಿದ್ವಿ, ಸ್ವಲ್ಪ ಟ್ರ್ಯಾಕ್ಟರ್ ಬೇಸಾಯಕ್ಕೆ ಹೋಗ್ತೀವಿ. ಕೆಲಸ ಇಲ್ಲದ ಟೈಮಲ್ಲಿ ನಾವು ಕೂತಂದ್ರೆ ನಮಗೆ ಕೂತ್ರೆ ಬೇಜಾರು. ಹಾಗಾಗಿ ನಮಗೆ ಇದು ಏನಿದ್ರು ಒಂದು ಸ್ವಲ್ಪ ಬೇಸಾಯಕ್ಕೂ ಹೋಗಿ ಎಲ್ಲ ಇದು ಮಾಡ್ಕೊಂತ ಅನುಕೂಲ ಮಾಡ್ಕೊಂತ. ಕೃಷಿ ಒಂದನ್ನೇ ನಂಬ್ಕೊಂಡು ಜೀವನ ಕಟ್ಕೋಬಹುದು ಅಂತೀರ? ಖಂಡಿತ ಮಾಡ್ಬೋದು ಸರ್. ಕಡಿಮೆ ಖರ್ಚಲ್ಲಿ ಹಿತವಾಗಿ ಬಳಕೆ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಇದೆ ಸರ್. ನಾವು ಯಾರೋ ಮಾಡಿದ್ರು ಅಂತೇಳಿ 10 ಎಕರೆ ಶುಂಠಿ ಹಾಕೋದು, 10 ಎಕರೆ ಟೊಮಾಟೊ ಹಾಕೋದು, ಒಂದೇ ಸಲ ಮಾಡೋದು, ಬೆಳೆ ಏನಾದ್ರು ರೈಟು ಮಳೆ ಜಾಸ್ತಿ ಆಯಿತು, ವಾತಾವರಣ ಏರುಪೇರ್ ಆಗಿ ಬೆಳೆಯನ್ನು ಕೈ ಕೊಟ್ರೆ ಅವಾಗ ಕೃಷಿ ತುಂಬ ಕಷ್ಟ ಆಗುತ್ತೆ. ಅವಾಗ ಅವ್ರು ಮಾಡೋಕ್ಕಾಗಲ್ಲ. ನಮ್ಮ ಮಿಶ್ರ ಬೆಳೆ ಅಂತೇಳಿ 2 ಎಕರೆ ಇದ್ರೆ 3 ತರ ತರಕಾರಿ ಮಾಡ್ಕೋಬೇಕು. ಆ ತರ ಮಾಡ್ಕೊಂಬಂದ್ರೆ ಖಂಡಿತವಾಗ್ಲೂ ಕೃಷಿ ಯಾರಿಗೂ ಲಾಸ್ ಮಾಡಲ್ಲ ಸರ್. ತುಂಬಾ ಆದಾಯ ಆಗುತ್ತೆ, ಅದರಲ್ಲೇ ನಮ್ಮ ಜೀವನ ಮಾಡ್ಬೋದು ಸರ್. ನಿಮ್ದೇ ಜೀವನ ಮಾಡ್ಬೋದು, ನಿಮ್ದೇ ಜೀವನ ಮಾಡ್ಬೋದು. ಗಣೇಶ್, ನಿಮ್ಮ ತರಕಾರಿ ಬೆಳೆಯಲ್ಲಿನ ಅನುಭವಗಳನ್ನ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಸಂಪರ್ಕ ಮಾಡೋದು ಹೇಗೆ? ಇಲ್ಲ ಬಸ್ ಹೇಳಿ, ನಮ್ದು ನಮ್ಮ ಫೋನ್ ನಂಬರ್ ಇದೆ, ಫೋನ್ ನಂಬರ್ ಬೇಕಾದ್ರೆ ಕೊಡ್ತೀವಿ. ಫೋನ್ ನಂಬರ್ ಹೇಳಿ. 6362-490-416. ಇನ್ನೊಂದ್ಸರಿ ಹೇಳಿ. 6362-490-416. ಒಳ್ಳೇದು ಗಣೇಶ್ ಅವರೇ, ಇದುವರೆಗೆ ತರಕಾರಿ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ತರಕಾರಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಬಸದಿಹಳ್ಳಿಯ ಪ್ರಗತಿಪರ ಕೃಷಿಕ ಬಿಜೆ ಗಣೇಶ್ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇನ್ನು ನಮ್ಮ ನಾಳಿನ ಕಿಸಾನ್ವಾಣಿ ಕೃಷಿ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಮೂಡಿಬರಲಿದೆ. ಇದರಲ್ಲಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ಸಾರ್ವಜನಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಹಾಗೂ ವಿಸ್ತರಣಾ ಚಟುವಟಿಕೆಗಳ ಕುರಿತು ಸಹ ಪ್ರಾಧ್ಯಾಪಕರಾದ ಡಾ ವಿ ಜಗದೀಶ್ವರಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇನ್ನು ಸಮಯ ಆಗ್ತಾ ಬಂತು. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿ ಕೃಷಿರಂಗ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಜ್ನಲ್ಲಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ನಾಗ ಕಾಳ ಭೈರವ ಚಿತ್ರದ ಗೀತೆ. ವಿಜಯ ನಾರಸಿಂಹ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ಎಂ ರಂಗರಾವ್ ಅವರದು. ಹಾಡಿರುವವರು ಕೆಜೆ ಯೇಸುದಾಸ್ ಮತ್ತು ಬೆಂಗಳೂರು ಲತಾ. ರಾಗಸುಧಾರಸ ಧಾರೆ ಧಾರೆ ಮೂಡಿ ಬಂದಿರೆ ಮನಸಾರೆ ರಾಗಸುಧಾರಸ ಧಾರೆ ಧಾರೆ ಮೂಡಿ ಬಂದಿರೆ ಮನಸಾರೆ ರಮ್ಯ ಮನೋಹರ ರಾಸಲೀಲೆ ರಮ್ಯ ಮನೋಹರ ರಾಸಲೀಲೆ ಭವ್ಯ ಜೀವನದ ಉಯ್ಯಾಲೆ ನಮ್ಮಿ ಬಾಳೆ ರಸಮಯ ಕಾವ್ಯ ಪುಟ ಪುಟವೂ ನವ್ಯ ತಾರೆ ಆದೆವು ನಾವೇ ಗುರಿ ಸೇರಿ ಆಶಾ ಗಗನದ ಚಂದಿರ ತಾರೆ ಆದೆವು ನಾವೇ ಗುರಿ ಸೇರೆ ಪ್ರಣಯ ವಿಲಾಸದ ಸಾರದಲ್ಲಿ ಬನದಲ್ಲಿ ನಮ್ಮಿ ಬಾಳೆ ರಸಮಯ ಕಾವ್ಯ ಪುಟ ಪುಟವೂ ನವ್ಯ ನಮ್ಮಿ ಪ್ರೇಮದ ಭಾವತರಂಗ ದಿನ ದಿನವೂ ದಿವ್ಯ ನಮ್ಮಿ ಬಾಳೆ ರಸಮಯ ಕಾವ್ಯ ಪುಟ ಪುಟವೂ ನವ್ಯ ಒಂದು ಪ್ರಕಟಣೆ ಆತ್ಮೀಯ ರೈತ ಬಾಂಧವರೇ ಇದೇ ಶನಿವಾರ ಜೂನ್ 10ರಂದು ಸಕಲೇಶಪುರ ತಾಲೂಕು ಐಗೂರು ಹತ್ತಿರದ ಹಳ್ಳಿಗದ್ದೆಯ ಪುಟ್ಟಸ್ವಾಮಿಗೌಡ ಅವರ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಅರಿಯಲು ಸಮಾರಂಭವು ನಡೆಯುತ್ತಿದೆ. ಕಾಫಿ, ಬಾಳೆ, ಭತ್ತ, ತಾಳೆ ಇತ್ಯಾದಿ ಬೆಳೆಗಳನ್ನು ಸಾಗುವಳಿ ಮಾಡುತ್ತಿರುವ ಇವರು ನಾಡತಳಿಯ 8 ಹಸುಗಳನ್ನು ಸಾಕಿಕೊಂಡಿದ್ದಾರೆ. 40 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಊರಿಗೆ ಮರಳಿರುವ ಈ ಕುಟುಂಬದ ಕೃಷಿ ವಿಚಾರಗಳನ್ನು ಆಸಕ್ತರು ತಿಳಿದುಕೊಳ್ಳಬಹುದು. ಗಮನಿಸಿ, ಇದೇ 10ರಂದು ಸಕಲೇಶಪುರ ತಾಲೂಕು ಹಳ್ಳಿಗದ್ದೆಯ ಪುಟ್ಟಸ್ವಾಮಿಗೌಡ ಅವರ ಜಮೀನಿನಲ್ಲಿ ಪರಿಸರ ಪ್ರಿಯ ಕೃಷಿ ಸಮಾರಂಭವು ನಡೆಯುತ್ತಿದೆ. ಪ್ರಕಟಣೆ ಕೇಳುತ್ತಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಾಳು ಬಂಗಾರ ಚಿತ್ರದ ಗೀತೆ ಕೇಳಿ. ವಿಜಯಭಾಸ್ಕರ್ ಅವರ ರಾಗ ಸಂಯೋಜನೆಯಲ್ಲಿ ಈ ಗೀತೆಯನ್ನು ಹಾಡಿರುವವರು ಜಯಚಂದ್ರನ್. ಕಡಲಲ್ಲಿ ತೇಲುತ್ತ ಹೊರಟಿರುವ ಪ್ರೀತಿಯ ಪಯಣಿಗರೇ ನಾಳಿನ ಸುಖದಲ್ಲಿ ಆಸೆಯ ನೆಟ್ಟಿರುವ ಪ್ರೇಮದ ಕನಸಿಗರೇ ನೂರಾರು ಹಾರೈಕೆ ನಿಮಗೆ ನೂರಾರು ಹಾರೈಕೆ ನಿಮಗೆ ನೂರಾರು ಹಾರೈಕೆ ನಿಮಗೆ ನೂರಾರು ಹಾರೈಕೆ ನಿಮಗೆ ಸಾವಿರ ಕಡು ಕಷ್ಟ ಬರಲಿ ಎಂದೆಂದು ಒಲವೂ ಇರಲಿ ಸ್ನೇಹವು ಮನಸಾರೆ ಸಿಗಲಿ ಸಂಬಂಧ ಗೆಲುವು ತರಲಿ ಸಂಗಾತಿ ತಂಪು ಸಂಸಾರ ಸೊಂಪು ನೆಮ್ಮದಿ ನೀಡಲಿ ನೂರಾರು ಹಾರೈಕೆ ನಿಮಗೆ ನೂರಾರು ಹಾರೈಕೆ ನಿಮಗೆ ಹೊಸದಾಗಿ ತೆರೆದು ಮಾಧುರ್ಯರಾಗ ಮಿಡಿದು ಭಾವನೆ ಸುಮವಾಗಿ ಬಿರಿದು ಸಂತೋಷ ಸಿಂಧೂ ಹರಿದು ಸಿಂಧೂರ ತಾಳಿ ಬಂಗಾರ ಬಾಳಿ ನಲ್ಮೆಯು ಕಾಣಲಿ ನೂರಾರು ಹಾರೈಕೆ ನಿಮಗೆ ನಿಮಗೆ. ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಶುಂಠಿ ಬೆಳೆ ಈಗ ಸುದ್ದಿಯಲ್ಲಿದೆ. ಈ ವರ್ಷ ಬಂದಿರುವ ಉತ್ತಮದ ಬೆಲೆಗೆ ಅನೇಕ ರೈತರು ಒಳ್ಳೆ ಆಸಕ್ತಿಯನ್ನ ತೆಗೆದುಕೊಂಡಿದ್ದಾರೆ. ಆರೋಗ್ಯಕರವಾದ ಶುಂಠಿ ಬೆಳೆಗೆ ಏನೇನು ಕ್ರಮಗಳನ್ನ ಪಾಲಿಸಬೇಕು, ಕೊಳೆ ರೋಗ ಬರದಂತೆ ಏನು ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳು ಹಾಸನ ಆಕಾಶವಾಣಿಯಿಂದ ಮೂಡಿಬರ್ತದವೆ. ಪ್ರತಿ ಸೋಮವಾರ ಮತ್ತು ಗುರುವಾರ ಬೆಳಗ್ಗೆ 6:45 ಸಂಜೆ 7:25 5 ನಿಮಿಷದ ಅವಧಿಯ ಮಾಹಿತಿ ಬಿತ್ತರವಾಗ್ತಾ ಇದೆ. ಈ ಕಾರ್ಯಕ್ರಮಗಳನ್ನ ಪ್ರಾಯೋಜನೆ ಮಾಡ್ತಾ ಇದ್ದಾರೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಆಲಿಸಿ, ಪ್ರತಿ ಸೋಮವಾರ ಮತ್ತು ಗುರುವಾರ ಶುಂಠಿ ಬೆಳೆಗೆ ಸಂಬಂಧಿಸಿದ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು. ಒಂದು ಪ್ರಕಟಣೆ. ಆಲೂರಿನಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ 2023